ಭಾಗವಹಿಸಿ ಶ್ವಾನಪ್ರಿಯರ ಗಮನ ಸೆಳೆದವು. ಸಂಕ್ಷಿಪ್ತ ಸುದ್ದಿಗಳು. ಕೊಪ್ಪಳದ ಪ್ರಸಿದ್ದ ಅಂಜನಾದ್ರಿ ಬೆಟ್ಟಕ್ಕೆ ಮೇಘಾಲಯದ ಗೌರವಾನ್ವಿತ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಅವರ ಪತ್ನಿಯ ಜೊತೆ ಆಗಮಿಸಿ ಹನುಮ ದರ್ಶನ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋ ಯಶಸ್ಸಿನ ವ್ಯಾಪ್ತಿ ವಿಶಾಲವಾಗಿದೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಕಲಬುರಗಿಯಲ್ಲಿ ವಚನ ಮಂಟಪ ನಿರ್ಮಾಣಕ್ಕೆ ನೀಲನಕ್ಷೆ ತಯಾರಿ, ಗ್ರಾಮೀಣಾಭಿವೃದ್ದಿ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಬಾಗಲಕೋಟೆಯ ಮುಧೋಳದಲ್ಲಿ ರನ್ನ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ, ಭಾರತಕ್ಕೆ 242 ರನ್ಗಳ ಗೆಲುವಿನ ಗುರಿ ನೀಡಿದ ಪಾಕಿಸ್ತಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಇದು ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ಹವಾಮಾನ ಬದಲಾವಣೆ ಮತ್ತು ಕೃಷಿ ವಿಚಾರ ಸಂಕಿರಣದ ಆಯ್ದ ಎರಡನೇ ಭಾಗವನ್ನು ಕೇಳೋಣ. ಫೆಬ್ರವರಿ 13ನೇ ತಾರೀಕು ನಾವು ವಿಶ್ವ ರೇಡಿಯೋ ದಿವಸವನ್ನ ಆಚರಣೆಯನ್ನ ಮಾಡಿದ್ವಿ. ಈ ವಿಶ್ವ ರೇಡಿಯೋ ದಿವಸದ ಈ ಸಾಲಿನ ಘೋಷವಾಕ್ಯ ಹವಾಮಾನ ಬದಲಾವಣೆ ಮತ್ತು ರೇಡಿಯೋ ಅನ್ನುವಂತಹ ಘೋಷವಾಕ್ಯವನ್ನು ಇಟ್ಕೊಂಡಿದ್ದಾರೆ. ಅದಕ್ಕಿಂತ ಮೊದಲೇ ನಾವು ನವೆಂಬರ್ ತಿಂಗಳಲ್ಲೇ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ಲಾನನ್ನು ಮಾಡಿದ್ವಿ, ನಮಗೆ ಅಪ್ರೂವಲ್ ಕೂಡ ಸಿಕ್ತು. ಹಾಗಾಗಿ ನಾವು ಇವತ್ತು ವಿಚಾರ ಸಂಕಿರಣವನ್ನು ಮಾಡ್ತಾ ಇದ್ದೇವೆ. ಯಾಕೆ ರೇಡಿಯೋವನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದರೆ, ಯಾವುದೇ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ರೇಡಿಯೋಯಿಂದ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತು. ಇವತ್ತು ಪೋಲಿಯೋ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ನಿರ್ಮೂಲನೆ ಆಗಿದೆ ಅಂತ ಅಂದರೆ ಅದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ನಮ್ಮ ಆಕಾಶವಾಣಿಯ ಮಾಧ್ಯಮ. ಈಗ ಬದಲಾವಣೆ ಆಗ್ತಾ ಇರತಕ್ಕಂತಹ ಹವಾಮಾನ ಏನಿದೆಯೋ ಇದು ಕೂಡ ಬದಲಾಗದ ಹಾಗೆ ಒಳ್ಳೆಯ ವಾತಾವರಣವನ್ನು ಉಳಿಯುವ ನಿಟ್ಟಿನಲ್ಲಿ ಆಕಾಶವಾಣಿಯಿಂದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಇಡೀ ವಿಶ್ವದಾದ್ಯಂತ ಹವಾಮಾನ ಬದಲಾವಣೆ ಮತ್ತು ರೇಡಿಯೋ ಅನ್ನುವಂತಹ ಘೋಷವಾಕ್ಯದೊಂದಿಗೆ ಈ ಸಾಲಿನಲ್ಲಿ ಕಾರ್ಯಕ್ರಮಗಳು ಮುನ್ನಡೆಯುತ್ತವೆ. ನಾವು ಕೂಡ ಇದಕ್ಕೆ ಪೂರಕವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಹವಾಮಾನ ಬದಲಾಗದ ಹಾಗೆ ತಡೆಯೋಣ. ಈಗ ಬದಲಾಗಿರ್ತಕ್ಕಂಥ ಹವಾಮಾನ ಏನಿದೆಯೋ ಇದು ಏನೆಲ್ಲ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ, ಏನೆಲ್ಲ ಬದಲಾವಣೆಗಳನ್ನು ಮಾಡಿದೆ, ಇದಕ್ಕೆ ಪರಿಹಾರ ಏನು ಅನ್ನುವಂಥ ವಿಚಾರಗಳನ್ನು ಇದೀಗ ನಿಮ್ಮ ಮುಂದೆ ಮಂಡಿಸ್ತಾ ಇದ್ದಾರೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಹವಾಮಾನ ವಿಭಾಗದ ಬೇಸಾಯ ಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಮಂಜುನಾಥ್ ಅವರು. ಮಂಜುನಾಥ್ ಅವರು ಇದೇ ಹಾಸನದ ಕಾರ್ಯಕರಿ ಕಾಲೇಜಿನಲ್ಲಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇದೀಗ ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರು ಈಗ ನಿಮ್ಮ ಮುಂದೆ ಬಹಳ ವಿಸ್ತಾರವಾದಂತಹ ಸವಿವರವಾದಂತಹ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಈಗ ಅವರಿಗೆ ನಾನು ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ವಿಜ್ಞಾನಿಯಾಗಿ ಕೃಷಿ ಹವಾಮಾನ ವಿಭಾಗ ಜಿಕೆವಿಕೆ ಕೃಷಿ ಮಹಾವಿದ್ಯಾಲಯದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದು ವಿಶೇಷವಾಗಿ ತಮ್ಮೆಲ್ಲರ ಹತ್ರ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದೇನಪ್ಪ ಅಂತಂದ್ರೆ, ಮೊದಲನೇದು ಹವಾಮಾನ ಬದಲಾವಣೆ ಅಂದ್ರೆ ಏನು, ಇದಕ್ಕೆ ಕಾರಣಗಳೇನು, ಇದರ ಪರಿಣಾಮಗಳೇನು, ಮತ್ತೆ ಇದನ್ನ ಹೇಗೆ ನಾವು ನಿರ್ವಹಿಸಬೇಕು ಅನ್ನೋದು. ಮೊದಲನೇದಾಗಿ ನಾನು ಹವಾಮಾನ ಬದಲಾವಣೆ ಅಂದ್ರೆ ಏನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ಜಾಗತಿಕವಾಗಿ ತಾಪಮಾನ ಇರ್ಬೋದು, ಮಳೆಯ ಪ್ರಮಾಣ ಇರ್ಬೋದು, ಮಳೆಯ ಹಂಚಿಕೆ ಇರ್ಬೋದು, ಇದ್ರ ಜೊತೆಗೆ ಇತರ ಹವಾಮಾನ ಅಂಶಗಳಲ್ಲಿ ಪ್ರಮಾಣ ಮತ್ತೆ ಅದು ದೀರ್ಘಾವಧಿ ಕಾಲ ವ್ಯತ್ಯಾಸ ಆಗೋದನ್ನ ನಾವು ಹವಾಮಾನ ಬದಲಾವಣೆ ಅಂತ ಹೇಳ್ತೀವಿ. ಈ ಹವಾಮಾನ ಬದಲಾವಣೆ ಆಗೋದ್ರಿಂದ ನಮ್ಮ ಜಾಗತಿಕವಾಗಿ ಏನಾಗಿದೆ ಅದನ್ನೋದ್ರ ಬಗ್ಗೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನೋಡಿ, ನಾವೆಲ್ಲ ಗಮನಿಸಬೇಕಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಸುಮಾರು 100 ವರ್ಷ ಅಂದ್ರೆ 1850 ನಾವು ಕೈಗಾರಿಕಾಕರಣಕ್ಕಿಂತ ಮುಂಚಿತವಾಗಿ ಈ ಒಂದು ತಾಪಮಾನ ಇನ್ಕ್ರೀಸ್ ಅಂದ್ರೆ ಜಾಸ್ತಿ ಆಗ್ಬೇಕು ಅಂತಂದ್ರೆ 100 ವರ್ಷ ಹೆಚ್ಚು ಕಾಲ ತಗೊಂಡ್ರು ಕೇವಲ 0.9 ಡಿಗ್ರಿ ಅಷ್ಟೇ ತಾಪಮಾನ ಹೆಚ್ಚಾಗಿತ್ತು. ಅದೇ ನಾವು ಈ ಕೈಗಾರಿಕರಣ ನಂತರ ಅಥವಾ ನಾವು 2001 ಇತ್ತೀಚೆಗೆ ಬದಲಾವಣೆಗಳನ್ನ ನೋಡೋದಾದ್ರೆ, ಅಥವಾ ಇನ್ನೊಂದು ನಾವು 2030-50 ವರ್ಷಗಳ ವಿಚಾರನ ಇಟ್ಕೊಳ್ಳೋದಾದ್ರೆ, ಈ ತಾಪಮಾನ ಅಂದ್ರೆ ಈ ಅವಧಿಯಲ್ಲಿ 1.5 ಡಿಗ್ರಿ ಅಷ್ಟು ತಾಪಮಾನ ಜಾಸ್ತಿ ಆಗುತ್ತೆ. ಯಾಕಪ್ಪ ಇದು ಮುಖ್ಯವಾಗಿ ಏನಪ್ಪ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನಾವು ಕೈಗಾರಿಕರಣಕ್ಕಿಂತ ಮುಂಚೆ ಈ ಒಂದು ವ್ಯತ್ಯಾಸ ತುಂಬಾ ಕಡಿಮೆ ಇತ್ತು, ಈಗ ಅದರ ಪ್ರಮಾಣ ಜಾಸ್ತಿ ಆಗ್ತಿದೆ. ಜೊತೆಗೆ ನೀವು 2016 ತಗೊಂಡ್ರೆ, ಕಳೆದ 136 ವರ್ಷಗಳಲ್ಲಿ ನಾವು ವಾರ್ಮೆಸ್ಟ್ ಇಯರ್ ಅಂತ ಘೋಷಣೆ ಆಗುತ್ತೆ. ಇದ್ರ ಜೊತೆಗೆ ನಾವೇನಪ್ಪಾ ಅಂತಂದ್ರೆ, ನೀವು ಪ್ರಾಪಂಚಿಕವಾಗಿ ತಗೊಳೋದಾದ್ರೆ ಈ ಚಳಿ ಇರಂತ ದಿನಗಳಾಗಿರ್ಬೋದು ಅಥವಾ ಚಳಿ ಇರಂತ ರಾತ್ರಿಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಅದೇ ರೀತಿ ಬಿಸಿಲಿರಂತ ದಿನಗಳಿರ್ಬೋದು ಅಥವಾ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರಂತ ರಾತ್ರಿಗಳಿರ್ಬೋದು, ಈ ಪ್ರಮಾಣ ಜಾಸ್ತಿ ಆಗಿದೆ. ಇದ್ರ ಜೊತೆಗೆ ಬಿಸಿ ಗಾಳಿಯ ಅಲೆಗಳು ಪ್ರಮಾಣನೂ ಜಾಸ್ತಿ ಆಗ್ತಾ ಹೋಗ್ತಿದೆ. ನೀವು ಒಟ್ಟಾರೆ ನೋಡೋದಾದ್ರೆ ಪ್ರಾಪಂಚಿಕವಾಗಿ ಸಮುದ್ರದ ಮಟ್ಟ ಸುಮಾರು 19 ಸೆಂಟಿಮೀಟರ್ ಅಂದ್ರೆ, ನೀವು 1901 ಮತ್ತೆ 2010 ಅಧ್ಯಯನದಲ್ಲಿ ನೋಡೋದಾದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗಿದೆ. ಅದೇ ರೀತಿ ನಾವು ಭಾರತ ದೇಶಕ್ಕೆ ಬರೋದಾದ್ರೆ, ಇಲ್ಲಿ ನಾವು ಏನಪ್ಪಾ ಅಂತಂದ್ರೆ ಪೂರ್ವವಾಗಿ ಕೆಲವು ಮಾದರಿಗಳನ್ನ ಬಳಸಿ ವೈಜ್ಞಾನಿಕವಾಗಿ ಹೇಳ್ತಾರೆ. ಇದೇ ರೀತಿ ಈ ಬೆಳವಣಿಗೆ ಆಗದೇ ಆದ್ರೆ ಭಾರತದಲ್ಲಿ 2020 ಅಂದ್ರೆ ಕಳೆದ ಒಂದು 3-4 ವರ್ಷ 5 ವರ್ಷದ ಹಿಂದೆ ನಮ್ಮ ಈ ಮಳೆಗಾಲದಲ್ಲಿ ಅಂದ್ರೆ ಖರೀಫ್ ಅಂತ ನಾವೇನ್ ಕರಿತೀವಿ, ಮಿನಿಮಮ್ ಟೆಂಪರೇಚರ್ ಅಂದ್ರೆ ಕಡಿಮೆ ಉಷ್ಣಾಂಶ ಸುಮಾರು 1 ಡಿಗ್ರಿ ಅಷ್ಟು ಜಾಸ್ತಿ ಆಗಿದೆ. ಅದೇ ರೀತಿ ನಾವು ಚಳಿಗಾಲಕ್ಕೆ ಬರೋದಾದ್ರೆ ಅದು ಸುಮಾರು 1.1 ಡಿಗ್ರಿ ಅಷ್ಟು ಜಾಸ್ತಿ ಆಗ್ತಾ ಹೋಗ್ತಿದೆ. ಅದೇ ರೀತಿ ನಾವು ಗರಿಷ್ಠ ಉಷ್ಣಾಂಶ ತಗೊಳೋದೇ ಆದ್ರೆ ಮಳೆಗಾಲದಲ್ಲಿ ಸುಮಾರು 0.7 ಡಿಗ್ರಿ ಅಷ್ಟು ಮತ್ತೆ ಚಳಿಗಾಲದಲ್ಲಿ 0.88 ಡಿಗ್ರಿ ಅಷ್ಟು ಜಾಸ್ತಿ ಆಗ್ತಿದೆ. ನಾವು ಮಳೆಗಳ ಪ್ರಮಾಣಕ್ಕೆ ಬರೋದಾದ್ರೆ ಮಳೆಗಾಲದ ಪ್ರಮಾಣ ಈ ಅವಧಿಯಲ್ಲಿ ಸುಮಾರು 2-2.5% ಜಾಸ್ತಿ ಆಗ್ತಿದೆ, ಆದರೆ ಮಳೆಯ ಹಂಚಿಕೆಯಲ್ಲಿ ಬಹಳ ವ್ಯತ್ಯಾಸ ಆಗ್ತಿದೆ. ಅದೇ ರೀತಿ ನೀವು ಇನ್ನೊಂದು ವಿಚಾರ ಗಮನಿಸೋದಾದ್ರೆ, ನಾವು ಚಳಿಗಾಲದ ಮಳೆಗಳು ಜಾಸ್ತಿ ಆಗ್ತಿದ್ದಾವೆ ಅಥವಾ ಇಂಗಾಲದ ಮಳೆಗಳು ಜಾಸ್ತಿ ಆಗ್ತಿದೆ. ಇದೇ ರೀತಿ ನಾವು ಇಂಗಾಲದ ಡೈಆಕ್ಸೈಡ್ ಇದರ ಪ್ರಮಾಣ ನಮ್ಮ ವಾತಾವರಣದಲ್ಲಿ ಏನಪ್ಪಾ ಅಂತಂದ್ರೆ, ನಾವು 2020 ನೋಡೋದಾದ್ರೆ 419-440 ppm ಏನಿರ್ತಿತ್ತು, ಅದು ನಾವು ಇನ್ನೊಂದು 25-30 ವರ್ಷ ಬಿಟ್ಟು ನೋಡೋದಾದ್ರೆ ಇದೇ ಪ್ರಮಾಣದಲ್ಲಿ ಹೆಚ್ಚುತ್ತಾ ಹೋದ್ರೆ 441-572 ppm ವರೆಗೂ ಹೋಗ್ಬೋದು. ಈ ರೀತಿ ಆಗದೆ ಆದ್ರೆ ಏನು ನಾವು ಒಂದು ಇಳುವರಿ ಪಡಿತಾ ಇದೀವೋ, ಇದರಲ್ಲಿ ಸುಮಾರು 4.5-9% ಈ ಇಳುವರಿ ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ. ನಾವು ಕರ್ನಾಟಕದ ವಾಸ್ತುಸ್ಥಿತಿಗೆ ಬರೋದಾದ್ರೆ ತಾವೆಲ್ಲ ಗಮನಿಸಬಹುದು, ನಮ್ಗೆ ಪೂರ್ವ ಮುಂಗಾರು ಮಳೆಗಳು ಜಾಸ್ತಿ ಆಗ್ತಿದಾವೆ, ಮುಂಗಾರು ಮಳೆಗಳು ಕಡಿಮೆ ಆಗ್ತಿದಾವೆ, ಹಿಂಗಾರು ಮಳೆ ಜಾಸ್ತಿ ಆಗ್ತಾ ಇದೆ. ನೀವು ಒಂದು 3-4 ವರ್ಷದಲ್ಲಿ ಇದನ್ನ ಗಮನಿಸಿದೀವಿ ಕೂಡ. ಇದರ ಇನ್ನೊಂದು ಪರಿಣಾಮ ಏನಾಗುತ್ತೆ ಅಂತಂದ್ರೆ, ನಾವು ಮುಂಚೆ ಉತ್ತರ ಕರ್ನಾಟಕದಲ್ಲಿ ಬಿಸಿ ಅಲೆಯ ಬಗ್ಗೆ ನಾವು ಕೇಳ್ತಾ ಇದ್ವಿ, ಈಗ ನೀವು 2023 ಅಥವಾ 2024 ಜನವರಿ ಫೆಬ್ರವರಿ ಮಾರ್ಚ್ ನೋಡೋದಾದ್ರೆ ಬಿಸಿಯ ಗಾಳಿಯ ವಾತಾವರಣ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ಬರ್ತಾ ಇದೆ ಅಥವಾ ಎಕ್ಸ್ಟೆಂಡ್ ಆಗ್ತಿದೆ. ಇವು ನಾವು ಒಂದು ಜಾಗತಿಕವಾಗಿ ದೇಶ ಮತ್ತೆ ಕರ್ನಾಟಕ ನೋಡಿದಾಗ ಇದಕ್ಕೆ ಮುಖ್ಯ ಕಾರಣಗಳೇನು? ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಹಸಿರುಮನೆ ಪರಿಣಾಮ ಅಥವಾ ಹಸಿರುಮನೆ ಅನಿಲಗಳು. ಏನಿದು ಹಸಿರುಮನೆ ಅನಿಲಗಳು ಅಂದ್ರೆ, ನಾವು ಬೆಳಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ, ಸೂರ್ಯ ನಮ್ಗೆ ಸೋರ್ಸ್ ಆಫ್ ಎನರ್ಜಿ, ಶಕ್ತಿ ಕೊಡಂತ ಒಂದು ಪುಣ್ಯವಾದ ಕೆಲಸನ ಮಾಡುತ್ತೆ. ಸೂರ್ಯ ತನ್ನ ಏನ್ ಮಾಡುತ್ತೆ, ಇನ್ಫ್ರಾರೆಡ್ ರೇಡಿಯೇಷನ್ ನ ಭೂಮಿಗೆ ಕಳ್ಸಿಕೊಡುತ್ತೆ, ಭೂಮಿ ಅಬ್ಸರ್ವ್ ಮಾಡ್ಕೊಂಡು ಕೆಲವು ಅಂಶನ ವಾಪಸ್ ಕಳಿಸುತ್ತೆ. ವಾಪಸ್ ಕೊಟ್ಟಾಗ ಅದು ಶಾರ್ಟ್ ವೇವ್ ರೇಡಿಯೇಷನ್ ಆಗಿ ಹೋಗ್ಬೇಕು. ಹೋಗ್ಬೇಕಾದ್ರೆ ಈ ಏನು ಒಂದು ಹಸಿರುಮನೆ ಅನಿಲಗಳಿದಾವೆ ಅದನ್ನ ಆಚೆ ಹೋಗೋದಕ್ಕೆ ಬಿಡೋದಿಲ್ಲ. ಏನಪ್ಪ ಹಸಿರುಮನೆ ಅನಿಲಗಳು ಅಂದ್ರೆ, ವಾತಾವರಣದಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು ಅಥವಾ ನೈಟ್ರಸ್ ಆಕ್ಸೈಡ್ ಇರ್ಬೋದು, ಈ ಅಂಶಗಳು ಏನ್ ಮಾಡುತ್ತಪ್ಪ ಅಂದ್ರೆ ವಾಪಸ್ ಹೋಗುವಂತ ಕಿರಣಗಳನ್ನ ಆಚೆ ಬಿಡದೆ ನಾವೆಲ್ಲ ಹಸಿರು ಮನೆಗೆ ಒಳಕ್ಕೆ ಹೋದ್ರೆ ನಿಮ್ಗೆಲ್ಲ ಗೊತ್ತಿದೆ, ಗ್ರೀನ್ ಹೌಸ್ ಒಳಗಡೆ ಹೋದಾಗ 2 ನಿಮಿಷದ ಮೇಲೆ ನಾವು ಇರಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ನಮ್ಗೆ ಬೆವತು ಜಾಸ್ತಿ ಆಗುತ್ತೆ, ಅದ್ರ ಪರಿಣಾಮನೇ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಈ ಗ್ರೀನ್ ಹೌಸ್ ಎಫೆಕ್ಟ್ ಯಾಕಪ್ಪ ಆಗುತ್ತೆ ಅಂತಂದ್ರೆ, ನಾವು ಮುಖ್ಯವಾಗಿ ಈಗ ಇಂಗಾಲದ ಡೈಆಕ್ಸೈಡ್ ತಗೊಳ್ಳೋಣ, ಯಥೇಚ್ಛವಾಗಿ ಬಳಸುವಂತಹ ವೆಹಿಕಲ್ಸ್ ಇರ್ಬೋದು, ಕಾರ್ಖಾನೆಗಳಿರ್ಬೋದು ಮೂಲ ಕಾರಣ ಆಗಿದೆ. ಅದೇ ರೀತಿ ನಾವು ಮೀಥೇನ್ ತಗೊಳೋದಾದ್ರೆ ನಮ್ಮ ಕೃಷಿ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಈ ತೈಲ ಶುದ್ಧೀಕರಣ ಇರ್ಬೋದು, ಇವುಗಳು ಸಹ ಕಾರಣ ಆಗಿರುತ್ತೆ. ಅದೇ ರೀತಿ ನಾವು ನೈಟ್ರಸ್ ಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ನಾವು ಬಳಸುವಂತ ರಾಸಾಯನಿಕ ಗೊಬ್ಬರಗಳು ಅಥವಾ ಸರಿಯಾದ ಪ್ರಮಾಣದಲ್ಲಿ ಬಳಸ್ತಾ ಇರೋ ರಾಸಾಯನಿಕ ಗೊಬ್ಬರಗಳು, ಇವುಗಳ ಪ್ರಮಾಣ ಜಾಸ್ತಿ ಆದಾಗ ಖಂಡಿತವಾಗ್ಲೂ ಈ ಸಮಸ್ಯೆಗಳನ್ನ ನಾವು ನೋಡಬಹುದು. ಇದು ಪರಿಣಾಮ ಏನಪ್ಪಾ ಆಗುತ್ತೆ ಅಂತಂದ್ರೆ ಈಗ ನಾವೆಲ್ಲ ಗಮನಿಸ್ತಾ ಇರ್ಬೋದು ಕರ್ನಾಟಕದಲ್ಲಿ ಕಳೆದ 23 ವರ್ಷ ನಾವು ತಗೊಂಡೇ ಆದ್ರೆ ಮಳೆಯ ಪ್ರಮಾಣ ತಗೊಂಡೋದಾದ್ರೆ 16 ವರ್ಷಗಳು ಬರಗಾಲಕ್ಕೆ ತುತ್ತಾಗಿದೆ. ಕೇವಲ 7 ವರ್ಷಗಳಲ್ಲಿ ನಾವು ಸರಿಯಾದ ಮಳೆನ ಪಡೆದಿದ್ದೀವಿ. ಕೆಲವು ವರ್ಷಗಳಲ್ಲಿ ಒಂದ್ ಕಡೆ ಬರಗಾಲ ಆದ್ರೆ ಇನ್ನೊಂದು ಕಡೆ ನೆರೆನೂ ಆಗಿದೆ. ಇಲ್ಲಿ ನಾವು ಗಮನಿಸಬೇಕಿರೋದ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ಬಿಸಿಗಾಳಿಯ ಅಂಶನೂ ಜಾಸ್ತಿ ಆಗ್ತಾ ಹೋಗ್ತಿದೆ. ಇಲ್ಲಿ ಒಂದು ಸತಿ ಮಳೆಯ ಪ್ರಮಾಣ ಮತ್ತೆ ಹಂಚಿಕೆ ವ್ಯತ್ಯಾಸ ಆದ್ರೆ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರೋಂಥದ್ದು. ಜೊತೆಗೆ ನಮ್ಮಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಈ ನಂಬರ್ ಆಫ್ ಈವೆಂಟ್ಸ್ ಅಂತೀವಿ ಅಥವಾ ಫ್ರೀಕ್ವೆನ್ಸಿ ಅಂತೀವಿ ಅಥವಾ ಮ್ಯಾಗ್ನಿಟ್ಯೂಡ್ ಅಂತೀವಿ, ಬರಗಾಲ ಇರ್ಬೋದು ಅಥವಾ ಫ್ಲಡ್ ಇರ್ಬೋದು, ಇದು ಜಾಸ್ತಿ ಆಗ್ತಾ ಇರೋಂಥದ್ದು, ಹಂಚಿಕೆ ವ್ಯತ್ಯಾಸ ಆಗ್ತಾ ಇರೋಂಥದ್ದು. ಇದರ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಪ್ಪ, ನಾವು ಇದಕ್ಕೆ ಕಾರಣ ಏನು ಅಲ್ಲೇ ನಿರ್ವಹಣೆ ಸಿಗುತ್ತೆ. ನೋಡಿ, ಮುಖ್ಯವಾಗಿ ನಾವು ಇಷ್ಟೊತ್ತು ಸುಮಾರು ಜನ ಮಾತಾಡ್ತಾ ಇದ್ರು, ಒಂದು ಮಣ್ಣು, ಇನ್ನೊಂದು ಜೀವ ವೈವಿಧ್ಯತೆ, ಇನ್ನೊಂದು ನೀರು, ಇವು ಮೂರುಗಳನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ನಿರ್ವಹಿಸಬೇಕು. ಜೀವ ವೈವಿಧ್ಯತೆ ಇದ್ದಾಗ ಆ ಇಂಗಾಲದ ಪ್ರಮಾಣನ ಕಡಿಮೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮಣ್ಣಲ್ಲಿ ಸಾವಯವ ಅಂಶ ಹೆಚ್ಚಾಗಿದ್ರೆ ಖಂಡಿತವಾಗ್ಲೂ ಅದೇನಪ್ಪ ಮಾಡುತ್ತೆ ಅಂತಂದ್ರೆ ಇಂಗಾಲದ ಡೈಆಕ್ಸೈಡ್ ಅಂಶನ ಒಂದ್ ಕಡೆ ಶೇಖರಣೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಜೊತೆಗೆ ನೀರು, ನೀರಿನ ಸರಿಯಾದ ಬಳಕೆ ಬಹಳ ಮುಖ್ಯ. ನಾವು ಈ ನೀರಿನ ಸದ್ಬಳಕೆ ನೋಡಿ, ಈಗ ಉಷ್ಣಾಂಶ ಜಾಸ್ತಿ ಆಯ್ತು ಅಂತಂದ್ರೆ ಅಲ್ಲಿ ಮಣ್ಣಲ್ಲಿ ತೇವಾಂಶ ಕಡಿಮೆ ಆಗುತ್ತೆ, ವಾತಾವರಣದಲ್ಲಿ ತೇವಾಂಶ ಆಗುತ್ತೆ, ಗಿಡಕ್ಕೆ ನೀರಿನ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಗಿಡಕ್ಕೆ ನೀರಿನ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಅಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಒತ್ತಡ ಕ್ರಿಯೇಟ್ ಆಗುತ್ತೆ. ಸೊ ಇದು ಬ್ಯಾಲೆನ್ಸ್ ಆಗ್ಬೇಕು. ನಮಗೆ ಮಣ್ಣಿರ್ಬೋದು, ನೀರಿರ್ಬೋದು, ವಾತಾವರಣದಲ್ಲಿರುವಂತ ಜೀವ ವೈವಿಧ್ಯತೆ ಇರ್ಬೋದು. ನಮ್ಮ ಧರ್ಮರಾಜ್ ಸಾಹೇಬ್ರು ಹೇಳ್ತಾ ಇದ್ರು, ಅಟ್ಲೀಸ್ಟ್ ನಾವು ಮರ ನೆಡೋಣ. ಸೊ ಇಲ್ಲಿ ಏನು ಅಂದ್ರೆ ಕೃಷಿ ಜೊತೆಗೆ ಕೃಷಿ ಚಟುವಟಿಕೆಗಳನ್ನ ಮಾಡೋದಿನ ಎಷ್ಟು ಸಾಧ್ಯ ಆಗುತ್ತೋ. ಈಗ ನಾವು ಇಂಗಾಲದ ಡೈಆಕ್ಸೈಡ್ ನ ಕಡಿಮೆ ಮಾಡಬೇಕು. ಒಂದು ಉದಾಹರಣೆ ಹೇಳ್ತೀನಿ ನೋಡಿ, ಈಗ ನಾವು ಎಷ್ಟು ಕಡಿಮೆ ವೆಹಿಕಲ್ ಗಳನ್ನ ಬಳಸೋದಕ್ಕೆ ಸಾಧ್ಯ ಇರುತ್ತೋ ಅದನ್ನ ಕಡಿಮೆ ಬಳಸಬಹುದು. ಮತ್ತೆ ಕೈಗಾರಿಕೆಗಳಲ್ಲಿ ಸರಿಯಾದ ಪ್ರಮಾಣದ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡೋದಾದ್ರೆ ಅದು ಹೊರಸೂಸುವಂತ ಪ್ರಮಾಣನ ಕಡಿಮೆ ಮಾಡಬಹುದು. ಅದೇ ಜೊತೆಗೆ ನೀವು ಮೀಥೇನ್ಗೆ ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ, ನಾವು ಪ್ಯಾಡಿ ಬೆಳಿತೀವಿ ಅಂದ್ರೆ ಎಲ್ಲರೂ ಭತ್ತ ಬೆಳಿತೀವಿ, ನಾವು ಭತ್ತನ ಕೆಸರುಗದ್ದಲ್ಲಿ ಬೆಳೆದ್ರೆ ಯಥೇಚ್ಛವಾಗಿ ಮೀಥೇನ್ ಅಂಶ ನಮ್ಗೆ ವಾತಾವರಣಕ್ಕೆ ಬರುತ್ತೆ. ಅದ್ರ ಬದಲು ನಾವು ಶ್ರೀ ಪದ್ಧತಿಯಲ್ಲಿ ಭತ್ತ ಬೆಳೆದಿರಲಿ, ಅರೆ ನೀರಾವರಿ ಪದ್ಧತಿಯಲ್ಲಿ ಭತ್ತ ಬೆಳೆಯೋದಾದ್ರೆ ನಾವು ಈ ಮೀಥೇನ್ ಅಂಶನ ಕಡಿಮೆ ಮಾಡಬಹುದು. ಅದೇ ರೀತಿ ನೈಟ್ರಸ್ ಆಕ್ಸೈಡ್ ತಗೊಳೋಣ. ನೈಟ್ರಸ್ ಆಕ್ಸೈಡ್ ತಗೊಂಡ್ರೆ ಸರಿಯಾದ ಬಳಕೆ, ನಾವು ಯಾವುದೇ ಒಂದು ವಸ್ತುನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಹಂತದಲ್ಲಿ ಬಳಸುತ್ತೆ ಆದ್ರೆ ಇದರ ಪ್ರಮಾಣನೂ ಸಹ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು. ಇದ್ರ ಜೊತೆಗೆ ನಾವು ನೀರಿನ ಸಂರಕ್ಷಣೆ, ಉದಾಹರಣೆ ತಮ್ಗೆಲ್ಲ ಗೊತ್ತಿರ್ಬೋದು ಜಲಾನಯನ ಅಭಿವೃದ್ಧಿ ಅಂತ ಇದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಮುಂದೆ ಹೆಚ್ಚಾಗಿ ಬೀಳಂತ ಮಳೆ ನೀರನ್ನ ಒಂದ್ ಕಡೆ ಸಂರಕ್ಷಣೆ ಮಾಡೋದು, ಅದನ್ನ ನಾವು ಬಳಸಂತದಿರ್ಬೋದು ಅಥವಾ ಬರಗಾಲಕ್ಕೆ ತಡೆದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಂತದಿರ್ಬೋದು, ಉತ್ತಮವಾದ ತಳಿಗಳನ್ನ ಅಭಿವೃದ್ಧಿ ಪಡಿಸೋದು, ಮತ್ತೆ ನೆರೆಯಲ್ಲಿ ನಿಲ್ಲಂತ ತಳಿಗಳಿಗೂ ನಾವು ಮಾಡಂತ ಅವಕಾಶ ಇರುತ್ತೆ. ಇದ್ರ ಜೊತೆಗೆ ಈ ವಾತಾವರಣ ಅಥವಾ ಹವಾಮಾನ ಬದಲಾವಣೆಯಿಂದ ಅಂದ್ರೆ ಬೆಳೆಗೆ ಬರುವಂತ ರೋಗ ರುಜಿನಗಳ ಇದು ಜಾಸ್ತಿ ಆಗ್ತಾ ಇದೆ, ಇದಕ್ಕೂ ನಾವು ಅಭಿವೃದ್ಧಿ ಪಡಿಸುವಂತ ಅವಕಾಶ ಇರುತ್ತೆ. ಬೆಳೆ ಪರಿವರ್ತನೆ ಮಾಡಬಹುದು, ಕೃಷಿ ಅರಣ್ಯ ಮಾಡಬಹುದು, ಎಷ್ಟು ಸಾಧ್ಯನೋ ನಾವು ಈ ಪ್ರಮಾಣನ ಕಡಿಮೆ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಇದನ್ನ ನಿರ್ವಹಿಸೋದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ನಾವೇನಪ್ಪಾ ಅಂತಂದ್ರೆ ಜಾಗೃತಿ ಮೂಡಿಸಂತದ್ದು, ರೈತರಿಗೆ ಹವಾಮಾನ ಬದಲಾವಣೆಯ ಜಾಗೃತಿ ಮೂಡಿಸಂತದ್ದು, ಅದ್ರ ಬಗ್ಗೆ ಅರಿವು ಮೂಡಿಸಂತದ್ದು ಈ ಕಾರ್ಯಕ್ರಮಗಳು ಆಗ್ಬೇಕು. ಜೊತೆಗೆ ಇದನ್ನ ಕೇವಲ ನಾವೊಂದು ಹಾಸನಕ್ಕೂ ಕರ್ನಾಟಕಕ್ಕೂ ಭಾರತಕ್ಕೆ ನಿಲ್ಲಿಸಿದ್ರೆ ಈ ಹವಾಮಾನ ಬದಲಾವಣೆಯನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಪಾಲಿಸಿಗಳಾಗ್ಬೇಕು, ಅಂತಾರಾಷ್ಟ್ರೀಯ ಒಪ್ಪಂದಗಳಾಗ್ಬೇಕು. ಈಗ ಆದಾಗ ಅಷ್ಟೇ ಸಾಧ್ಯ ನಾವು ಇಲ್ಲಿ ಬರುವಂತ ಈ ಏನು ಹಸಿರುಮನೆ ಅನಿಲಗಳನ್ನ ಕಡಿಮೆ ಮಾಡಕ್ ಸಾಧ್ಯ, ಇದರ ಪರಿಣಾಮನ ಕಡಿಮೆ ಮಾಡಕ್ ಸಾಧ್ಯ. ಈ ರೀತಿ ಮಾಡೋದ್ರಿಂದ ಈ ಒಂದು ಎಲ್ಲಾ ಅಂಶಗಳನ್ನ ನಿರ್ವಹಿಸೋದಕ್ಕೆ ಸಾಧ್ಯ. ನಮ್ಮ ಭಾರತೀಯ ಹವಾಮಾನ ಇಲಾಖೆ ಮತ್ತೆ ಕೃಷಿ ಅನುಸಂಧಾನ ಪರಿಷತ್ತು ಇವರು ಜೊತೆಗೂಡಿ ರೈತನಿಗೆ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ನೀಡುತ್ತೆ. ರೈತರು ಇದನ್ನ ತನ್ನ ಮೊಬೈಲ್ನಲ್ಲೇ ಮೇಘದೂತ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದರ ಮಾಹಿತಿನ ಪಡಿಬಹುದು. ಮೊದಲು ಜಿಲ್ಲಾವಾರು ಪ್ರಾಯೋಗಿಕವಾಗಿ ಶುರು ಮಾಡಿದ್ರು, ಮತ್ತೆ ತಾಲೂಕುವಾರು ಇದನ್ನ ಪ್ರಾಯೋಗಿಕವಾಗಿ ಶುರು ಮಾಡಿದ್ರು. ಖುಷಿ ಏನಪ್ಪಾ ಅಂತಂದ್ರೆ ರೀಸೆಂಟ್ ಆಗಿ ಇದನ್ನ ನಾವು ಪಂಚಾಯತ್ ವಾರು ಮುನ್ಸೂಚನೆ ಕೊಡೋದು, ಮುನ್ಸೂಚನೆ ಜೊತೆಗೆ ಹವಾಮಾನ ಸಲಹೆಗಳನ್ನ ಬಳಸಬಹುದು. ಇಲ್ಲಿ ನಾನು ಒಂದು ಉದಾಹರಣೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ಸಪೋಸ್ ಈಗ ನಾವು 2024 ತಗೊಂಡೋದಾದ್ರೆ ಹಿಂದಿನ ಮಳೆಗಳು ಜಾಸ್ತಿ ಆಗ್ತಿತ್ತು, ನವೆಂಬರ್ ಅಲ್ಲಿ ಮಳೆ ಜಾಸ್ತಿ ಆಗ್ತಾ ಇತ್ತು. ಅಟ್ ಲೀಸ್ಟ್ ರೈತನಿಗೆ ಇನ್ನ ಮುಂದಿನ 5 ದಿನಗಳ ಮಟ್ಟದಲ್ಲಿ ಮಳೆ ಬರೋ ಸಾಧ್ಯತೆ ಇದೆ, ಕೊಯ್ಲು ಮಾಡಬೇಡಿ ಅಥವಾ ಒಕ್ಕಣೆ ಮಾಡಬೇಡಿ ಈ ತರ ಅನ್ನೋ ಒಂದು ಮುನ್ಸೂಚನೆ ಹೋದ್ರೆ ಅಟ್ ಲೀಸ್ಟ್ ಆ ರೈತ ಆ ಕೆಲಸನ ಮಾಡೋದನ್ನ ತಪ್ಪಿಸ್ತಾನೆ. ಅಥವಾ ನೀವೇನಾದ್ರೂ ಸ್ಪ್ರೇ ಮಾಡಕ್ ಹೋದ್ರೆ ದಯವಿಟ್ಟು ಮಾಡಬೇಡಿ, ಮುಂದಿನ ಒಂದ್ 3 ದಿನ ಅಥವಾ ಮಳೆ ಇದೆ ಅಂದ್ರೆ ಆ ಒಂದು ಔಷಧಿ ಉಳಿಯುತ್ತೆ, ಆ ದುಡ್ಡು ಉಳಿಯುತ್ತೆ, ಮತ್ತೆ ಅವನಿಗೆ ಅನುಕೂಲನೂ ಆಗುತ್ತೆ. ಈ ರೀತಿ ಮಾಹಿತಿಯನ್ನು ಸಹ ರೈತರು ಪಡೆದುಕೊಂಡು ಅದ್ರ ಉಪಯೋಗ ಪಡ್ಕೊಬೇಕು ಅಂತ ಹೇಳ್ತೀನಿ. ಇಷ್ಟು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಸ್ನೇಹಿತರೆ, ಇದುವರೆಗೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ತಜ್ಞರಾಗಿರುವ ಡಾಕ್ಟರ್ ಮಂಜುನಾಥ್ ಅವರು ಬಹಳ ಚೆನ್ನಾಗಿ ಪ್ರಸ್ತುತ ಹವಾಮಾನ ಬದಲಾವಣೆ ಕುರಿತಂತೆ ವಿಷಯಗಳನ್ನು ಉಲ್ಲೇಖ ಮಾಡಿದರು. ಅದರಲ್ಲೂ ರೈತರ ಪಾತ್ರವನ್ನು ಅವರು ಹೇಳ್ತಾ ನಾವೆಲ್ಲರೂ ಹೇಗೆ ಭದ್ರಾಗಿರ್ಬೇಕು ಅಂದ್ಕೊಂಡು ವಿಷಯಗಳನ್ನು ಹಂಚಿಕೊಂಡ್ರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಣ. ಕಾರ್ಯಕ್ರಮ ಮುಂದುವರೆದ ಹಾಗೆ ನಾನಾಗಲೇ ಹೇಳಿದ ಹಾಗೆ ಪ್ರತಿ ದಿವಸವೂ ಕೂಡ ಆಕಾಶವಾಣಿ ಕೃಷಿಕರಿಗಾಗಿ ಒಂದು 50 ನಿಮಿಷಗಳ ಕಾರ್ಯಕ್ರಮವನ್ನು ಮಾಡುತ್ತೆ. ಸಂಜೆ 6:50-7:35 ಕಿಸಾನ್ ವಾಣಿ ಕೃಷಿರಂಗ ಬರುತ್ತೆ. ಬೆಳಗ್ಗೆ ರೈತರಿಗೆ ಸಲಹೆ ಅಂತೇಳಿ 5 ನಿಮಿಷ ಬರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಚೇತನ್ ಗುರುಜಿಯವರು ಬಹಳ ಆಸಕ್ತಿಯಿಂದ ಕೇಳ್ತಾರೆ. ನಮ್ಮ ಕೃಷಿ ಕಾರ್ಯಕ್ರಮಗಳು ಹೇಗೆ ಇದ್ದಾವೆ, ಹೇಗೆ ಆಗ್ತಾ ಇದ್ದಾವೆ, ಇನ್ನೂ ಹೇಗಾಗಬೇಕು ಅನ್ನೋದನ್ನು ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೆ. ನಮಸ್ಕಾರ. ಮೊದಲು ಟಿವಿ ಮಾಧ್ಯಮಕ್ಕಿಂತ ಆಕಾಶವಾಣಿನೇ ಇತ್ತು ಅವತ್ತಿನ ಕಾಲದಲ್ಲಿ. ಇದ್ದಂಥದ್ದು ಅನೇಕ ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇದ್ದು, ಅದರಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಕೃಷಿಯ ಕಾರ್ಯಕ್ರಮಗಳು ಅಷ್ಟು ಆಸಕ್ತಿದಾಯಕವಾಗಿ ನಾವೇನು ಕೇಳ್ತಾ ಇರಲಿಲ್ಲ. ಆದರೆ ಮುಂದೆ ಬೆಳೀತಾ ಬೆಳೀತಾ ನಮ್ಮ ಸ್ವತಃ ನಮ್ಮ ತಂದೆಯವರು ಕೃಷಿಕರೇ ಆಗಿದ್ದ ಅಂತ ಸಂದರ್ಭದಲ್ಲಿ ಈ ಕೃಷಿಯ ಸಲಹೆಗಳು ಬರ್ತಾ ಇದ್ದು, ಅದರಲ್ಲೂ ವಿಶೇಷವಾಗಿ ಅವತ್ತಿನ ದಿನಮಾನದಲ್ಲಿ ಇಷ್ಟು ವಿದ್ಯುತ್ತಿನ ಒಂದು ವ್ಯವಸ್ಥೆ ಇರಲಿಲ್ಲ. ಅವತ್ತು ರೇಡಿಯೋಗಳೇ ಒಂದು ದೊಡ್ಡ ಮಾಧ್ಯಮ ಅಂತ ಅನ್ನುವಂಥದ್ದಿತ್ತು. ಅನಿವಾರ್ಯವಾಗಿ ಬ್ಯಾಡ ಅಂದ್ರೂ ಸಹ ಈ ಕಾರ್ಯಕ್ರಮಗಳನ್ನ ಆಲಿಸಲೇಬೇಕಾಗಿತ್ತು. ಯಾಕೆಂದ್ರೆ ಮನರಂಜನೆ ಅಂತಂದ್ರೆ ಇನ್ನೇನು ಇರಲೇ ಇಲ್ಲ. ಆಕಾಶವಾಣಿ ಬಿಟ್ಟರೆ ಏನು ಇರಲಿಲ್ಲ. ಅದರಲ್ಲಿ ಏನು ಬರುತ್ತದೋ, ನಮಗೆ ಬೇಕಾದ್ದು ಅಥವಾ ಇನ್ನು ನಮಗೆ ಆಸಕ್ತಿ ಇಲ್ಲದಂತ ಕಾರ್ಯಕ್ರಮಗಳು ಬಂದ್ರೂ ಆಲಿಸಲೇಬೇಕಾದಂತ ಸನ್ನಿವೇಶ. ಹಾಗಾಗಿ ಅನಿವಾರ್ಯವಾಗಿ ಈ ಕಾರ್ಯಕ್ರಮಗಳನ್ನ, ಕೃಷಿ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ದಂತ ಸಂದರ್ಭದಲ್ಲಿ ಅದರಲ್ಲಿ ಬರುವಂತಹ ಅನೇಕ ಕೃಷಿ ಸಾಧಕರ ಒಂದು ಮಾಹಿತಿಗಳು ಅಥವಾ ಅವರ ಜೀವನದ ಅನುಭವಗಳು ಅಥವಾ ಕೃಷಿಯಲ್ಲಿ ಏನೆಲ್ಲ ವೈವಿಧ್ಯಮಯವಾದಂತಹ ಬೆಳೆಗಳನ್ನ ಮಾಡಬಹುದು ಮತ್ತು ಅದರಲ್ಲಿ ಆದಾಯವನ್ನ ಗಳಿಸಬಹುದು ಮತ್ತು ಕೃಷಿಯಿಂದನೇ ನಾವು ಯಾವ ರೀತಿ ಉತ್ತಮವಾದಂತಹ ಒಂದು ಗುಣಮಟ್ಟದ ಬೆಳೆಗಳನ್ನ ಬೆಳೆದು ನಮಗೆ ಬೇಕಾದಂತಹ ಆದಾಯವನ್ನು ಪಡಿಬಹುದು ಅನ್ನುವಂತ ವಿಚಾರಗಳನ್ನ ಆಗಾಗ ತಿಳ್ಕೊಂತಾ ಇದ್ವಿ. ಅದರಲ್ಲೂ ಕೃಷಿ ಅಂತಂದ್ರೆ ಬರೀ ಬೆಳೆ ಬೆಳೆಯದೇ ಕೃಷಿ ಅಂತ ಅನ್ಕೊಂಡಿದ್ವಿ. ಆದ್ರೆ ಅದ್ರ ಜೊತೆಗೆ ಮೀನು ಸಾಕಾಣಿಕೆಯ ಕೃಷಿ ಇರಬಹುದು ಅಥವಾ ಕುರಿ ಸಾಕಾಣಿಕೆಯ ಕೃಷಿ ಬಗ್ಗೆ ಮಾಹಿತಿ ಇರಬಹುದು ಅಥವಾ ಹಸುಗಳ ಸಾಕಾಣಿಕೆ ಬಗ್ಗೆ ತಿಳುವಳಿಕೆ ಇದ್ದಿದ್ದು, ಅದ್ರ ಜೊತೆಗೆ ಬೇಕಾದಂತಹ ಅದರಲ್ಲೂ ಅವುಗಳ ಆದಾಯವನ್ನ ನಾವು ಯಾವ ರೀತಿ ಅವುಗಳನ್ನ ಬೆಳೆದು ಅಥವಾ ಅವುಗಳ ಸಾಕಾಣಿಕೆಯಿಂದ ನಾವು ದುಪ್ಪಟ್ಟು ಮಾಡ್ಕೋಬಹುದು ಅನ್ನುವಂತಹ ಮಾಹಿತಿಗಳು ಎಲ್ಲರಿಗೂ ಸಿಕ್ಕಿದ್ದಂತಹ ಸಂದರ್ಭಗಳು ಬಹಳ ಅನುಕೂಲಗಳನ್ನ ತಂದುಕೊಡುತ್ತೆ. ಅದ್ರ ಜೊತೆಗೆ ಕಡಿಮೆ ಜಮೀನಿನಲ್ಲೂ ಸಹ ಉತ್ತಮವಾದಂತಹ ಆದಾಯವನ್ನ ಯಾವ ರೀತಿ ಗಳಿಸಬಹುದು, ವೈವಿಧ್ಯಮಯವಾದಂತಹ ಕಡಿಮೆ ಜಮೀನಿನಲ್ಲಿ ಯಾವ ರೀತಿ ಬೆಳೆಗಳನ್ನ ಬೆಳೆಯಬಹುದು ಅನ್ನುವಂಥದ್ದು ಕೃಷಿ ಸಮಾಚಾರ ಅಥವಾ ಕೃಷಿಯ ಏನು ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದ್ದು ಅದರಲ್ಲಿ ಮಾಹಿತಿಗಳು ಗೊತ್ತಾಗ್ತಾ ಇದ್ದು. ವೈವಿಧ್ಯಮಯವಾದಂತಹ ಗಿಡಗಳನ್ನ ಅಥವಾ ಅದರಲ್ಲಿ ಬೇರೆ ಬೇರೆ ವೈವಿಧ್ಯಮಯವಾದಂತಹ ತರಕಾರಿಗಳನ್ನು ಯಾವ ರೀತಿ ಬೆಳೆಯಬಹುದು ಅಥವಾ ದ್ವಿಗುಣ ಬೆಳೆಗಳನ್ನ ಯಾವ ರೀತಿ ನಾವು ಬೆಳೆಯಬಹುದು ಅನ್ನುವಂತಹ ವಿಜ್ಞಾನಿಗಳ ಸಲಹೆಗಳು, ಅವರ ಮಾಹಿತಿಗಳು ಮತ್ತು ಅದರ ಜೊತೆಗೆ ರೈತರ ಅನುಭವಗಳು ನಮಗೆ ಒಂಥರ ಪುಷ್ಟಿ ಕೊಡ್ತಾ ಬಂತು ಮತ್ತು ಸರಳವಾಗಿ ಕಡಿಮೆ ಖರ್ಚಿನಲ್ಲೂ ಸಹ ಕೃಷಿಯನ್ನ ಯಾವ ರೀತಿ ಮಾಡಬಹುದು ಅನ್ನುವಂಥದ್ದು, ಇದು ಬಹಳ ವಿಶೇಷವಾದಂತಹ ಮಾಹಿತಿಗಳು ನಮಗೆ ಈ ಹಾಸನ ಆಕಾಶವಾಣಿಯ ಮೂಲಕ ದಿನನಿತ್ಯ ನಮಗೆ ಸಿಗ್ತಾ ಹೋಯ್ತಲ್ಲ. ನಿಜವಾಗ್ಲೂ ಎಷ್ಟೋ ಜನ ಕೃಷಿಯನ್ನ ತಿರಸ್ಕರಿಸಿದಂತಹ ಅನೇಕ ಯುವಕರು ಅಥವಾ ಉದ್ಯಮಿಗಳು ಮತ್ತೆ ಕೃಷಿ ಕಡೆಗೆ ಮುಖ ಮಾಡುವಂತೆ ಮಾಡಿದ್ದೇ ನಮ್ಮ ಹಾಸನ ಆಕಾಶವಾಣಿ ಅಂತಂದ್ರೆ ನಮಗೆ ಖುಷಿ ಆಗ್ತದೆ. ಅದರಲ್ಲೂ ನಮ್ಮ ವಿಜಯಂಗಡಿ ಸರ್ ಅವರ ಕೃಷಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದ್ದಂಥದ್ದನ್ನ ಅವ್ರ ಮಾತುಗಳು ಕೇಳೋದಂದ್ರೆ ವಿಶೇಷ. ಅವಾಗ ನಾವು ಚಿಕ್ಕ ಹುಡುಗರಿದ್ದಾಗ ಈ ವ್ಯಕ್ತಿ ಏನ್ ಚೆನ್ನಾಗಿ ಮಾತಾಡ್ತಾರಲ್ಲ, ಇವ್ರು ಧ್ವನಿ ಕೇಳದೆ ಖುಷಿಯಲ್ಲ ಅಂತೇಳಿ ಅದನ್ನ ಧ್ವನಿ ಕೇಳಕ್ಕೋಸ್ಕರ ಆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ವಿ. ಅನಂತರ ಇತ್ತೀಚೆಗೆ ನಮ್ಮ ಮಧುಸೂದನ್ ಸರ್ ಬಂದ ಮೇಲೆ ಒಂದು ಕಾರ್ಯಕ್ರಮಗಳು, ಅದು ವಿಭಿನ್ನವಾದ ವ್ಯಕ್ತಿಗಳನ್ನ, ಅದರಲ್ಲೂ ನಮಗೆ ಬಹಳ ಖುಷಿ ಕೊಟ್ಟಿದ್ದು ಅಂತಂದ್ರೆ ಎಷ್ಟೋ ಜನಗಳ ಮಹಿಳಾ ಕೃಷಿಕರನ್ನ ಅವ್ರನ್ನು ವಿಶೇಷವಾಗಿ ಸಂದರ್ಶನ ಮಾಡಿಸಿದ್ದು ನಮಗೆ ಇನ್ನೂ ಒಂಥರ ಖುಷಿ ಅನಿಸ್ತು. ಒಬ್ಬ ಮಹಿಳೆಯನ್ನು ಸಹ ಈ ವೈವಿಧ್ಯಮಯವಾದಂತ ಕೃಷಿ ಮಾಡಿ ಕೃಷಿಯಲ್ಲೇ ಸಾಧನೆ ಮಾಡಬಹುದು ಅನ್ನೋದನ್ನ ಕೃಷಿಯ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಟ್ರು ನಮ್ಮ ಮಧುಸೂದನ್ ಸರ್ ಅವರು. ಅದು ಅಲ್ಲದೆ ಕೃಷಿಯ ವಿಚಾರಗಳು ಯಾವುದೇ ಒಂದು ಖರ್ಚಿಲ್ಲದೆ ನಾವು ಉಚಿತವಾದ ಸಲಹೆಗಳನ್ನ ಮಾತುಗಳನ್ನ ನಮಗೆ ಕೇಳಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ದು ವಿಶೇಷ ಅಂತ ಹೇಳ್ತಾ, ಕೃಷಿ ಇವತ್ತು ನಿಜವಾಗ್ಲೂ ಹೇಗಿದೆ ಅಂತಂದ್ರೆ ಅನ್ನ ಇಲ್ಲದೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮೊಬೈಲ್ ಇಲ್ಲದೆ ಇರಬಹುದು, ಟಿವಿ ಇಲ್ಲದೆ ಇರಬಹುದು, ಅಥವಾ ನಮಗೆ ಚಿನ್ನ ಇಲ್ಲದೆ ಇದ್ರೂ ಇರಬಹುದು, ಆದ್ರೆ ಒಳ್ಳೆಯ ಕೃಷಿಯನ್ನ ಬೆಳೆಯುವಂತಹ ರೈತ ಇಲ್ಲದೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ರೈತನಿಗೆ ಇನ್ನೂ ಉತ್ತಮವಾದಂತಹ ಬೆಲೆ ಗೌರವ ಬರಬೇಕು, ರೈತನನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಗುರುತಿಸುವಂತಹ ಕೆಲಸಗಳು ಆಗಬೇಕು ಅಂತ ಕೆಲಸವನ್ನ ಆಸನ ಆಕಾಶವಾಣಿ ಮಾಡ್ತಾ ಇದೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಆಗ್ತಾ ಇದ್ದೇನೆ. ನಮಸ್ಕಾರ. ಎ.ಆರ್. ಚೇತನ್ ಕುಮಾರ್ ಅವರು ಯೋಗ ಗುರುಗಳು ಮತ್ತೆ ಆಹಾರ ತಜ್ಞರು ಕೂಡ ಹೌದು. ನಮ್ಮ ಆಕಾಶವಾಣಿಯಲ್ಲಿಯೂ ಕೂಡ ಅವರ ಕಾರ್ಯಕ್ರಮಗಳು ಸರಣಿಯ ರೂಪದಲ್ಲಿ ಪ್ರಸಾರವನ್ನ ಕಾಣ್ತಾ ಇದ್ದಾವೆ. ಆಕಾಶವಾಣಿಯನ್ನ ಬಹಳ ಪ್ರೀತಿಯಿಂದ ಅವರು ಕೇಳ್ತಾರೆ, ಕಾರ್ಯಕ್ರಮಗಳನ್ನ ಆಲಿಸಿಕೊಂಡು ನಮ್ಮ ಜೊತೆ ತಮ್ಮ ಅಭಿಪ್ರಾಯಗಳನ್ನ ಆಗಾಗ್ಗೆ ಹಂಚಿಕೊಳ್ತಾ ಇರ್ತಾರೆ. ಉಪಯುಕ್ತವಾದಂತಹ ಕೆಲವೊಂದಷ್ಟು ಅಭಿಪ್ರಾಯಗಳನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರು ಹಂಚಿಕೊಂಡ್ರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹವಾಮಾನ ಬದಲಾವಣೆ ಮತ್ತು ಕೃಷಿ ಎನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ. ಇದು ಇಷ್ಟಕ್ಕೆ ಸೀಮಿತವಾ ಅಂಥೇಳಿ ಆಲೋಚನೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಅಲ್ಲ. ಯಾಕೆ ಅಂತ ಅಂದರೆ ಈ ವಾತಾವರಣ ಅನ್ನುವಂಥದ್ದೇನಿದೆಯೋ ಇದು ನಾವೇನೆಲ್ಲ ನೋಡ್ತೀವೋ ಅದೆಲ್ಲದರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಅದು ನಮ್ಮ ಆರೋಗ್ಯದ ಮೇಲೆಯೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ. ಈಗ ಕೆಲವೊಂದು ಸೀಸನ್ಗಳಲ್ಲಿ ಎಲ್ಲರೂ ಕೂಡ ನಾವು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರ್ತೀವಿ. ಮನುಷ್ಯರ ಮೇಲೆ ಪರಿಣಾಮ ಬೀರಿದ ಮೇಲೆ ಅದು ಪ್ರಾಣಿಗಳ ಮೇಲೆಯೂ ಕೂಡ ಖಂಡಿತವಾಗಿಯೂ ದುಷ್ಪರಿಣಾಮವನ್ನು ಬೀರಿರುತ್ತೆ. ಈ ನಿಟ್ಟಿನಲ್ಲಿ ಹೈನುಗಾರಿಕೆ ಮತ್ತು ಪಶುಪಾಲನೆಯ ಮೇಲೆ ಇದು ಎಂತಹ ಪರಿಣಾಮವನ್ನು ಬೀರ್ತಾ ಇದೆ, ಅದು ಹೇಗೆ ಇದೆ, ಅದರಿಂದ ನಾವು ಪಾರಾಗ್ತಕ್ಕಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ಇದೀಗ ನಮ್ಮ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರ್ತಕ್ಕಂತಹ ಡಾಕ್ಟರ್ ಓ.ಆರ್. ನಟರಾಜ್ ಅವರು ಹಂಚಿಕೊಳ್ತಾ ಇದ್ದಾರೆ. ನಮ್ಮ ಹಾಸನದ ಹೆಮ್ಮೆ ಈ ಒಂದು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಏನಿದೆಯೋ, ಇದು ಇಡೀ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನ ಮಾಡಿರ್ತಕ್ಕಂತಹ ಒಂದು ಕಾಲೇಜಾಗಿ ಕೆಲಸವನ್ನ ಮಾಡ್ತಾ ಇದೆ. ಅಂತಹ ಪ್ರತಿಷ್ಠಿತ ಕಾಲೇಜಿನ ಡೀನ್ ಆಗಿ ಡಾಕ್ಟರ್ ಓ.ಆರ್. ನಟರಾಜ್ ಅವರು ಇತ್ತೀಚೆಗೆ ಅಧಿಕಾರವನ್ನ ವಹಿಸಿಕೊಂಡು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರು ಈ ಹಿಂದೆ ನಮ್ಮ ಹಾಸನದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸವನ್ನ ಮಾಡಿದಂಥವ್ರು. ನಮಗೆ ಬಹಳ ಹೊಸಬ್ರೇನಲ್ಲ, ಇಲ್ಲಿ ಸಾಕಷ್ಟು ರೈತರ ಒಡನಾಟ ಅವ್ರಿಗೆ ಇದೆ. ನಮ್ಮ ಜಿಲ್ಲೆಯನ್ನ ಸುತ್ತಾಡಿದ್ದಾರೆ. ಈಗಲೂ ಕೂಡ ಮತ್ತೊಂದು ಅವಕಾಶ ಅವ್ರಿಗೆ ದೊರೆತಿದೆ. ನಮ್ಮ ಜಿಲ್ಲೆಯ ಕೃಷಿಕರಿಗೆ ಒಂದು ಒಳ್ಳೆಯ ಸೌಲಭ್ಯವನ್ನ ಸಹಾಯವನ್ನ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರು ಮುಂದಿನ ದಿವಸಗಳಲ್ಲಿ ಅದೆಲ್ಲವುದನ್ನು ಕೂಡ ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ, ಹವಾಮಾನ ಬದಲಾವಣೆ ಮತ್ತು ಪಶುಪಾಲನೆ ಈ ವಿಷಯವನ್ನ ಕುರಿತು ವಿವರವಾಗಿ ಅವರು ವಿಚಾರಗಳನ್ನು ಹಂಚಿಕೊಳ್ಳಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ತಮ್ಗೆಲ್ಲ ಗೊತ್ತಾ ಇದೆ ಏನಪ್ಪ ಅಂತ ಅಂದ್ರೆ, ಕೃಷಿ ಮತ್ತು ಪಶುಸಂಗೋಪನೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ನಾವು ಹಿಂದೆಲ್ಲ ನಂಬ್ಕೊಂಬಂದಿರೋಂಥರು. ಹಾಗೆ ಗಾಡಿಯ ಎರಡು ಚಕ್ರಗಳಿದ್ದಂತೆ ಕೃಷಿ ಮತ್ತು ಪಶುಸಂಗೋಪನೆ ಅಂತ ಹೇಳಿ ಹೇಳ್ಕೊಂಬಂದಿದ್ದೀವಿ. ಇದಕ್ಕೊಂದು ಉದಾಹರಣೆ ಅನ್ನೋ ಹಾಗೆ ತಮಗೆಲ್ಲ ಗೊತ್ತೇ ಇದೆ ಯಾವ ರೀತಿ ನಾವು ಡಿಪೆಂಡ್ ಆಗಿದ್ದೀವಿ ನಾವು ಒಂದು ಹವಾಮಾನದ ಮೇಲೆ ಮತ್ತು ಕೃಷಿ ಮೇಲೆ ಅಂತ ಅಂದರೆ. ಈಗ ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳೋದು ಅಂತ ಅಂದರೆ, ಹೈನುಗಾರಿಕೆನಲ್ಲಿ ಒಂದು ಒಳ್ಳೆ ಹಾಲು ಕೊಡೋ ಅಂತ ಹಸುಗೆ 75-80 ಲೀಟ್ರ್ ನೀರು ಬೇಕಾಗುತ್ತೆ ಪ್ರತಿ ದಿವಸ. ಆಮೇಲೆ 1 ಲೀಟ್ರಷ್ಟು ಹಾಲು ಉತ್ಪಾದನೆ ಆಗೋದಕ್ಕೆ 2.5 ಲೀಟ್ರಷ್ಟು ನೀರು ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಈ ಪಶುಸಂಗೋಪನೆ ಯಾವ ರೀತಿ ಒಂದು ಇದ್ರ ಮೇಲೆ ಅವಲಂಬಿತ ಆಗಿರುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ. ಆಮೇಲೆ ತಮ್ಮ ಮುಂದೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಈಗ ಮಾಮೂಲಿಯಾಗಿ ಹೇಳಬೇಕು ಅಂತ ಅಂದರೆ, ಈಗ ನಮ್ಮ ದೇಶದಲ್ಲಿ 5% ಕೃಷಿ ಆಧಾರಿತ ಒಂದು ಜಮೀನಲ್ಲಿ 5% ಅಷ್ಟೇ ನಾವು ಮೇವಿನ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಮತ್ತು ಏನಪ್ಪ ಅಂದರೆ 11% ಒಣಮೇವಿನ ಕೊರತೆ ಇದೆ, ಮತ್ತು 35% ಹಸಿರು ಮೇವಿನ ಕೊರತೆ ಇದೆ, 28% ಒಂದು ಕಾನ್ಸಂಟ್ರೇಟ್ಸ್ ಅಂತ ಏನು ಹೇಳ್ತೀವಿ ನಾವು ಸಮತೋಲನ ಆಹಾರನ ತಯಾರು ಮಾಡೋದಕ್ಕೆ ಉಪಯೋಗಿಸುವಂಥ ದವಸ ಧಾನ್ಯಗಳ ಕೊರತೆ ಇದೆ. ಈ ಎಲ್ಲದೂ ಸಹ ಏನಾಗುತ್ತೆ ಅಂತ ಅಂದರೆ, ಈ ಹವಾಮಾನ ಬದಲಾವಣೆಯಲ್ಲಿ ಇದರ ಅಂತರ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಪರಿಣಾಮ ಈ ನಮ್ಮ ಪಶುಸಂಗೋಪನೆ ಮೇಲೆ ಬೀಳುತ್ತೆ. ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಕೃಷಿಯಿಂದ ಮಣ್ಣು ಮತ್ತು ಸಸ್ಯ ಮತ್ತು ಪ್ರಾಣಿಗಳು ಒಂದು ಕೊಂಡಿ ಇದ್ದಾಗೆ ಅಂತ ಹೇಳಿ ಕೊಂಡಿ ಮೇಲೆ ತುಂಬಾನೇ ದುಷ್ಪರಿಣಾಮ ಬೀರುತ್ತೆ. ಇಲ್ಲಿ ಇನ್ನೊಂದು ವಿಷಯ ಏನು, ಯಾವ ತರ ದುಷ್ಪರಿಣಾಮನ ಬೀರ್ಬೋದು ಇದು ಅಂತ ಅಂದ್ರೆ, ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತೇ ಇದೆ ಯಾವಾಗ ಅತಿವೃಷ್ಟಿ ಅನಾವೃಷ್ಟಿ ಇರ್ಬೋದು. ಉದಾಹರಣೆಗೆ ತುಂಬಾ ಬಿಸಿ ಇದ್ದಾಗ ಏನಾಗುತ್ತೆ ಅಂದ್ರೆ ಎಲ್ಲ ಸಾಯಿಲ್ ಎಲ್ಲ ಏನಾಗುತ್ತೆ, ಡ್ರೈ ಆಗುತ್ತೆ. ಒಣಗಿದಾಗ ಅತಿ ಮುಖ್ಯವಾಗಿ ಏನಪ್ಪ ಅಂತ ಅಂದ್ರೆ ಮೇಜರ್ ನ್ಯೂಟ್ರಿಯೆಂಟ್ಸ್ ಏನಿದೆಯಲ್ಲ ಸಲ್ಫರ್ ಮತ್ತೆ ನೈಟ್ರೋಜನ್ ಕಡಿಮೆ ಆಗುತ್ತೆ. ಅಲ್ಲ, ನಾವೇನೇ ಬೆಳೆಯುವಂಥ ಬೆಳೆಗಳಲ್ಲಿ ಪೋಷಕಾಂಶಗಳ ಕೊರತೆ ಇರುತ್ತೆ. ಜಾನುವಾರುಗಳು ಆ ಬೆಳೆ ಉತ್ಪನ್ನಗಳು ಯಾವುದು ಮೇವಿರ್ಬೋದು ಅಥವಾ ಅದರ ಧಾನ್ಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿ ಕೊರತೆ ಇದ್ದಾಗ ಏನಾಗುತ್ತೆ ಅಂದರೆ ಅದು ಪ್ರಾಣಿಗಳ ಮೇಲೆ ಅನೇಕಾರು ಪೋಷಕಾಂಶಗಳ ಕೊರತೆಗಳು ಉಂಟಾಗಿ ಏನಾಗುತ್ತೆ ಅಂತಂದರೆ ಅದರ ದೇಹದ ಮೇಲೆ ಅನೇಕಾರು ದುಷ್ಪರಿಣಾಮನ ಬೀರುತ್ತೆ. ಅಂದರೆ ಆರೋಗ್ಯ ಅಂದರೆ ಒಂದು ರೋಗನ ತಡೆಯುವಂಥ ಶಕ್ತಿ ಇರೋದು ಕಡಿಮೆ ಆಗ್ತಾ ಹೋಗುತ್ತೆ, ಇಮ್ಯುನಿಟಿ ಅಂತ ನಾವೇನು ಹೇಳ್ತೀವಿ. ಮತ್ತು ರೋಗ ತಡೆಯುವಂಥ ಶಕ್ತಿ ಕಡಿಮೆ ಆಗುತ್ತೆ. ಉತ್ಪಾದನೆಗಳು ಹಾಲಿರ್ಬೋದು ಮತ್ತು ಮೊಟ್ಟೆ ಉತ್ಪಾದನೆ ಇರ್ಬೋದು ಮತ್ತೊಂದಿರ್ಬೋದು ಮತ್ತು ದೇಹದ ಬೆಳವಣಿಗೆ ಇರ್ಬೋದು ಎಲ್ಲದರ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಮೊದಲನೇದಾಗಿ ಈ ಪರಿಣಾಮ ಏನಪ್ಪ ಅಂತ ನಿಮಗೆಲ್ಲ ಗೊತ್ತು, ಈಟ್ ಸ್ಟ್ರೆಸ್ ಅಂತ ಆಗುತ್ತೆ. ಪಶುಸಂಗೋಪನೆಗಳು ಯಾವುದೋ ಏನೋ ಹಸುಗಳಿರ್ಬೋದು ಎಮ್ಮೆ ಇರ್ಬೋದು ಕುರಿ ಕೋಳಿ ಎಲ್ಲ ಹಂದಿ ಎಲ್ಲದಕ್ಕೂ ಈ ಸ್ಟ್ರೆಸ್ ಅಂತ ಆಗುತ್ತೆ. ವಿಪರೀತ ಬಿಸಿ ಇದ್ದಾಗ ಏನಾಗುತ್ತೆ ಅಂತ ಅಂದರೆ ಈ ಸ್ಟ್ರೆಸ್ ಅಂತ ಆದಾಗ ಏನು ಮಾಡ್ತವೆ ಪ್ರಾಣಿಗಳು, ತಮಗೆಲ್ಲ ಗೊತ್ತೇ ಇದೆ ಬೇಸಿಗೆನಲ್ಲಿ ನಾವು ಆದಷ್ಟು ಆಹಾರನ ಕಡಿಮೆ ಉಪಯೋಗಿಸ್ತಿರ್ತೀವಿ, ಬರೀ ನೀರನ್ನೇ ಉಪಯೋಗಿಸ್ತಾ ಇರ್ತೀವಿ, ಆಹಾರ ಕಡಿಮೆ ಮಾಡ್ತೀವಿ. ಹಾಗೆ ಪ್ರಾಣಿಗಳು ಸಹ ಆಹಾರನ ಕಡಿಮೆ ಮಾಡ್ತವೆ. ಒಂದು ಕಡೆ ಈ ನಾವು ಇರೋವಂಥ ಇನ್ನೊಂದು ಭಾಗದಲ್ಲಿ ಉತ್ಪಾದನೆ ಆಗಿರೋವಂಥ ಮೇವು ಮತ್ತು ಧಾನ್ಯಗಳಲ್ಲಿ ಪೋಷಕಾಂಶಗಳ ಕೊರತೆ ಇರುತ್ತೆ. ಇಲ್ಲಿ ಪ್ರಾಣಿಗಳು ಆಹಾರನ ಕಡಿಮೆ ಮಾಡಿರ್ತವೆ. ಈ ಎರಡನ್ನೂ ಅದರ ಒಂದು ಆರೋಗ್ಯದ ಮೇಲೆ ಮತ್ತು ಅದರ ಉತ್ಪಾದನೆ ಮೇಲೆ ಒಂದು ಪರಿಣಾಮನ ಬೀರುತ್ತೆ. ಮತ್ತೆ ಏನಾಗುತ್ತೆ ಅಂದರೆ ಈ ಕೀಟಗಳು ಅಂತ ಅಂದರೆ ಈಗೇನು ಉಣ್ಣೆ ಇರ್ಬೋದು ಮತ್ತು ಸೊಳ್ಳೆಗಳು ಎಲ್ಲ ಜಾಸ್ತಿ ಆಗುತ್ತೆ ಬೇಸಿಗೆನಲ್ಲಿ, ಅವಾಗೆಲ್ಲ ಒಳ್ಳೆ ವಾತಾವರಣ ಆಗಿರುತ್ತೆ ಅದು ಜಾಸ್ತಿ ಇಟ್ಟಿದ್ದಾಗ. ಸೊ ಇದರಿಂದ ಬರೋವಂಥ ರೋಗಗಳನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಈ ಕೋಳಿಗಳಲ್ಲಿ ಈಗ ಮೊಟ್ಟೆ ಉತ್ಪಾದನೆ ಮಾಡುವಂಥ ಲೇಯರ್ ಫಾರ್ಮ್ ಅಂತೆಲ್ಲ ನೋಡಿದರೆ ಲಕ್ಷಾಂತರ ಕೋಳಿಗಳನ್ನು ಸಾಕುವಂಥ ಫಾರಂಗಳಿದ್ದಾವೆ. ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ಕೋಳಿಗಳ ಮಾಮೂಲಿ ಆದಂಥ ಆರೋಗ್ಯಕರ ದೇಹದ ಉಷ್ಣತೆನೇ 107 ಡಿಗ್ರಿ ಫ್ಯಾರನ್ಹೈಟ್. ನಮಗೆ 107 ಡಿಗ್ರಿ ಆದರೆ ಏನಾಗ್ಬೋದು ಅಂತ ನಿಮಗೆ ಗೊತ್ತಿದೆ, ICUನಲ್ಲಿ ಇರ್ತೀವಿ ನಾವು. ಓಕೆ, ಆದರೆ ಅದು ಮಾಮೂಲಿ ಒಂದು ದೇಹದ ಉಷ್ಣತೆನೇ 107 ಡಿಗ್ರಿ ಫ್ಯಾರನ್ಹೈಟ್ ಇರುತ್ತೆ. ಅದರಲ್ಲಿ ಈ ಥರ ಹವಾಮಾನ ಬದಲಾವಣೆ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಉಸಿ ಮೊಟ್ಟೆ ಇಡೋದು ಅಂತ ಅಂದರೆ ಶೆಲ್ಲೆಸ್ ಎಗ್ ಅಂತ ಹೇಳ್ತಾರೆ, ಮತ್ತು ಮೊಟ್ಟೆ ಉತ್ಪಾದನೆ ಕಡಿಮೆ ಆಗೋದು, ಈ ಥರ ಎಲ್ಲ ದುಷ್ಪರಿಣಾಮಗಳು ಬೀರೋದಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಇದನ್ನು ನಾವು ಹೇಗೆ ಹೋಗಲಾಡಿಸ್ಬೋದು ನಮ್ಮ ಮಟ್ಟದಲ್ಲಿ, ಅಂದರೆ ಹವಾಮಾನ ಬದಲಾವಣೆ ಆದಾಗ ನಾವು ಇದರಿಂದ ಹೇಗೆ ಬರ್ಬೋದು ಹೊರಗಡೆ ಅಂತ ಅಂದಾಗ, ಮೊದಲದು ಏನಪ್ಪ ಅಂತಂದರೆ ಮೇವು ತಿನ್ನೋದು ಕಡಿಮೆ ಆಗಿರುತ್ತಲ್ಲ, ಆದಷ್ಟು ನಾವು ಮೇವು ತಿನ್ನೋದು ಕಡಿಮೆ ಆದಾಗ ಅದು ಮೇವು ತಿನ್ನೋ ಹಾಗೆ ಜಾಸ್ತಿ ನಾವು ಮಾಡಬೇಕು. ಅಂದರೆ ತಂಪಾದ ಸಮಯದಲ್ಲಿ ಬೆಳಿಗ್ಗೆ ಹೊತ್ತು ಇರ್ಬೋದು ಮತ್ತು ಸಂಜೆ ಹೊತ್ತು ಇರ್ಬೋದು ಆಹಾರನ ಕೊಡಬೇಕಾಗುತ್ತೆ. ಮತ್ತು ಆದಷ್ಟು ಆಗ ಮೇವಿನ ಲಭ್ಯತೆ ಕಡಿಮೆ ಇರೋದರಿಂದ ಅಸಾಂಪ್ರದಾಯಿಕ ಮೇವುಗಳು ಅನ್ಕನ್ವೆನ್ಷನಲ್ ಫೀಡ್ ಫಾರ್ಡರ್ಸ್ ಅಂತ ಹೇಳ್ತೀವಿ, ಅದನ್ನು ಸಹ 1-2 ಇಂಚಷ್ಟು ಕಟಾವು ಮಾಡಿ ತಂಪಾದ ಸಮಯದಲ್ಲಿ ಅವಾಗ ಕೊಡೋದು, ಮತ್ತು ಆ ಮೇವಿನ ಮೇಲೆ ಸ್ವಲ್ಪ ನೀರು ಚಿಮುಕ್ಸಿ ಕೊಡೋದು, ಆಮೇಲೆ ಯೂರಿಯಾ ಟ್ರೀಟ್ಮೆಂಟ್ ಅಂತ ಈಗ ಅನೇಕಾರು ವಿಧಾನಗಳಿದ್ದಾವೆ, ಅದು ತಿನ್ನೋ ಹಾಗೆ ಮಾಡೋದು. ಮತ್ತು ಆದಷ್ಟು ನಾವು ಜಾನುವಾರುಗಳು ಯಾವುದೇ ಹಸು ಅಥವಾ ಕುರಿ ಕೋಳಿ ಏನೇ ಕಟ್ಟಬೇಕಾದ ಅವು ಕೊಡೋ ಅಂಥ ಒಂದು ಶೆಡ್ ಏನಿರುತ್ತೆ ಅದರಲ್ಲಿ ಒಳ್ಳೆ ಗಾಳಿ ಬೆಳಕು ಇರುವಂಥ ಜಾಗದಲ್ಲಿ ನಾವು ಅವನ್ನು ಕಟ್ಟಬೇಕಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ತುಂಬಾ ಬಿಸಿಲು ಈಗಿದ್ದಾಗ ಮೇಲ್ಛಾವಣಿನಲ್ಲಿ ನಾವು ಸುಣ್ಣನ ಬೆಳೆಯೋದು ನಾವು ನೋಡಿದ್ದೀವಿ. ಸುಣ್ಣ ಬೆಳೆದಾಗ ಏನಾಗುತ್ತೆ, ಆ ಬಿಳಿ ಇದಕ್ಕೆ ಬರುವಂಥ ಈ ಟ್ರೇಸ್ಗಳು ಅದು ವಾಪಸ್ ಹೋಗೋದಕ್ಕೆ ಕಡಿಮೆ ಒಳಗಡೆ ಹೋಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಗೋಣಿ ಚೀಲಗಳಲ್ಲಿ ನೀರನ್ನು ಅದ್ಬಿಟ್ಟು ಕಿಟಕಿಗಳಿಗೆ ಕಟ್ಟೋದು ನಾವು ನೋಡಿದ್ದು, ಏಕೆಂದರೆ ಬರುವಂಥ ಬಿಸಿ ಗಾಳಿ ಅದರ ಮುಖಾಂತರ ಅದು ತಂಪಾಗಿರೋ ಗಾಳಿ ಒಳಗಡೆ ಹೋಗುತ್ತೆ. ಮತ್ತು ಆದಷ್ಟು ನಾವು ಈ ಲಕ್ಷಾಂತರ ಕೋಳಿಗಳನ್ನು ಸಾಕಾಣಿಕೆ ಮಾಡಿದಾಗ ಏನು ಮಾಡ್ತಾರೆ, ಫಾಗರ್ಸ್ ಅಂತ ಉಪಯೋಗಿಸ್ತಾರೆ. ಕಡಿಮೆ ನೀರನ್ನು ಉಪಯೋಗಿಸಿ ಬಳಕೆ ಆಗುವಂಥ ಯಂತ್ರಗಳು ಈಗ ಬಂದಿದ್ದಾವೆ, ಆ ಫಾಗರ್ಸ್ ಅನ್ನೋದನ್ನು ಉಪಯೋಗಿಸಿ ನಾವು ಇದನ್ನು ಹೋಗಲಾಡಿಸ್ಬೋದು. ಮತ್ತು ನಾನು ಈಗಾಗದೆ ಹೇಳಿದೆ ಉಣ್ಣೆ ಇದುಗಳೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿ, ಉಣ್ಣೆ ಸೊಳ್ಳೆಗಳು ಅದು ರಕ್ತ ಇರೋದ್ರ ಜೊತೆ ಇವು ಬೇರೆ ರೋಗಾಣುಗಳಿಗೆ ಒಂದು ದಾರಿ ಮಾಡಿಕೊಡ್ತವೆ. ಅಂದರೆ ಇದ್ರ ಮುಖಾಂತರ ರೋಗಾಣುಗಳು ಅಂದರೆ ಬೆಬಿಸಿಯೋಸಿಸ್ ಅನಪ್ಲಾಸ್ಮೋಸಿಸ್ ಅಂತ ಹೇಳ್ತೀವಿ, ಈಗ ದನಗಳ ಮಲೇರಿಯಾ ಅಂತ ಹೇಳ್ತೀವಿ. ಅಲ್ಲಿ ಏನಪ್ಪ ಆಗುತ್ತೆ ಅಂದರೆ ಒಂದಿನ ನೋಡ್ತಾ ಇರ್ತೀರಾ, ಇದ್ದಕ್ಕಿದ್ದಾಗೆ ಆ ಗಂಜಳ ಆ ಕಾಫಿ ಕಲರ್ ಬರೋದಕ್ಕೆ ಶುರುವಾಗುತ್ತೆ, 3-4 ದಿನದಲ್ಲೇ ಜಾನುವಾರುಗಳು ಸತ್ತೋಗ್ತವೆ. ಸೊ ಹಾಗಾಗಿ ಈ ಉಣ್ಣೆಗಳಿಗೆ ಈ ವಿಷಕಾರಿ ಅಲ್ಲದಲ್ಲೇ ಇರುವಂಥ ಔಷಧಿಗಳು ಸಹ ಬಂದಿದ್ದಾವೆ, ಈಗ ಮಾರುಕಟ್ಟೆಯಲ್ಲಿ ಅನೇಕಾರು ಔಷಧಿಗಳು ಲಭ್ಯ ಇದ್ದಾವೆ. ಇದನ್ನು ಸಹ ಬೆಳಗ್ಗೆ ಹೊತ್ತು ಸಹ ನಾವು ಈಗ ಪೋರಾನ್ ಅಂತ ಇರ್ಬೋದು, ಫಿಪ್ರೋನಿಲ್ ಅಂತ ಹೇಳಿ ಬರುತ್ತೆ, ಈಗ ಅನೇಕಾರ ದ್ರಾವಣಗಳಿದ್ದಾವೆ. ಇದನ್ನು ಉಪಯೋಗಿಸ್ಕೊಂಡು ಆದಷ್ಟು ಉಣ್ಣೆಗಳನ್ನು ನಾವು ಹೋಗೋ ಹಾಗೆ ನಾವು ನೋಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇದರಿಂದ ಬರುವಂಥ ರೋಗಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತರ ಆಯ್ತು ಅಂತ ಅಂದ್ರೆ ಮತ್ತೆ ಇನ್ನ ಮೊಟ್ಟೆ ಉತ್ಪಾದನೆಯಲ್ಲಿ ಈಗಾಗಲೇ ಹೇಳಿದೆ ಕೋಳಿಗಳಲ್ಲಿ ಯಾವಾಗ ತುಂಬಾನೇ ಕಡಿಮೆ ಆಗ್ತಾ ಹೋಗುತ್ತಲ್ಲ ಆಗ ಅಲ್ಲೂ ಆದಷ್ಟು ನಾವು ಈ ತಂಪಾದ ವಾತಾವರಣನ ನಾವು ಕೊಟ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಒಂದು ಮೇವಿಂದು ಕೊರತೆ ಆಗಿರೋದಕ್ಕಿಂತ ನಾವೇನು ನಾನು ಹೇಳಿದೆ ಹವಾಮಾನ ಬದಲಾವಣೆಯಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇವಿಂದು ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ ಈಗ ಒಳ್ಳೆಯ ಗುಣಮಟ್ಟದ ಮೇವು ಸಿಗ್ತಾ ಇಲ್ಲ ಮತ್ತು ಆ ಮೇವನ್ನು ಚೆನ್ನಾಗಿ ತಿಂತಿಲ್ಲ ಅಂದಾಗ ಅದು ಹಾಲಿನ ಇಳುವರಿ ಆಗ್ಬೋದು ಮೊಟ್ಟೆ ಉತ್ಪಾದನೆ ಮತ್ತೊಂದು ಆಗ್ಬೋದು ಕಡಿಮೆ ಆಗುತ್ತೆ. ಇದನ್ನು ಹೆಚ್ಚು ಮಾಡಬೇಕು ಅಂತಂದರೆ ನಾವು ಬೇರೆ ಬೇರೆ ಪೋಷಕಾಂಶಗಳನ್ನಲ್ಲಿ ಆಹಾರಗಳಲ್ಲಿ ಸೇರಿಸಿ ಕೊಡಬೇಕಾಗುತ್ತೆ ಆಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಆದರೆ ನಾವು ಈ ಪ್ರೊಡಕ್ಷನ್ನ ಮೇಂಟೈನ್ ಮಾಡಬೇಕು ಅಂದರೆ ಇದನ್ನು ನಾವು ತಪ್ಪದಲ್ಲೇ ಮಾಡಬೇಕಾಗುತ್ತೆ. ಮತ್ತು ಮೇವು ಅಂದರೆ ಈಗ ಹೊರಗಡೆ ಬಿಟ್ಟು ಮೇಯಿಸುವಂಥದ್ದಾಯಿತು ಅಂತ ಅಂದರೆ ನಮ್ಮ ಕೃಷಿಕರು ಹೇಳಿದಾಗೆ ಏನಪ್ಪ ಅಂತ ಅಂದರೆ ನಾವು ಆದಷ್ಟು ಬಯಲು ಪ್ರದೇಶದಲ್ಲಿ ಗಿಡಗಳನ್ನು ಬೆಳ್ಕೊಂಡ್ರೆ ಈಗ ಸಿಲ್ವೋ ಪ್ಯಾಶರಲ್ ಲ್ಯಾಂಡ್ ಅಂತ ಹೇಳ್ತೀವಿ ಗಿಡಗಳಿಂದ ಮೇವು ಆಗುತ್ತೆ ಮತ್ತು ಅಲ್ಲಿರುವಂಥ ಪ್ರದೇಶನನ್ನು ಸಹ ಒಣಗದಾಗೆ ಮತ್ತು ಅಲ್ಲಿ ಬೆಳೆದಿರುವಂಥ ಮೇವನ್ನು ಮತ್ತು ನಮ್ಮ ಜಾನುವಾರುಗಳಿಗೆ ಮೇಯಿಸೋದಕ್ಕೆ ಅನುಕೂಲ ಆಗುತ್ತೆ. ಈ ಥರ ನಾವು ಮಾಡ್ಕೋಬೋದು. ಮತ್ತು ಇಷ್ಟು ಪರಿಣಾಮ ಹವಾಮಾನ ಬದಲಾವಣೆಯಿಂದ ಪಶುಸಂಗೋಪನೆಯಲ್ಲಿ ಬೀಳೋದಷ್ಟೇ ಅಲ್ಲ, ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಾಗೆ ಹವಾಮಾನ ಬದಲಾವಣೆಗೆ ಪಶುಸಂಗೋಪನೆಯದು ಪಾತ್ರ ಇದೆ. ನಾವು ಹೇಳ್ತೀವಿ ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಪ್ರೊಡಕ್ಷನ್ನು 14.5% ಪಶುಸಂಗೋಪನೆಯಿಂದಲೂ ಇದೆ. ಅದನ್ನು ಕಾರಣ ಏನು ಅಂತ ಅಂದರೆ ರೂಮಿನಲ್ ಫರ್ಮೆಂಟೇಷನ್ ಎಂಟ್ರಿಕ್ ಫರ್ಮೆಂಟೇಷನ್ ಅಂತ ಹೇಳ್ತೀವಿ, ಅದು ತಿಂದಂಥ ಆಹಾರ ಅದು ಕ್ರಿಯೆಯಲ್ಲಿ ಏನಾಗುತ್ತೆ ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ನ ಇದು ಮಾಡ್ತಾ ಹೋಗುತ್ತೆ. ಈಗ ನಮ್ಮ ಎಲ್ಲ ಕೃಷಿ ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ ಇದು ಒಂದು ಫರ್ಮೆಂಟೇಷನಲ್ಲಿ ಅದಕ್ಕೆಲ್ಲ ಆಗ್ಬೋದು, ಜೊತೆಗೆ ನಾವು ಗೊಬ್ಬರ ತಗೊಂಡೋಗ್ಬಿಟ್ಟು ಬೇಸಿಗೆನಲ್ಲಿ ಸುಮ್ಮನೆ ಹಿಂಗೆ ಹಾಕಿ ಬಂದ್ಬಿಡ್ತೀವಿ ಹೊಲದಲ್ಲಿ. ಸೊ ಅದರಿಂದಲೂ ಸಹ ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡು ಇದು ನಮ್ಮ ಹವಾಮಾನಕ್ಕೆ ಹೋಗಿ ಅದರ ಬದಲಾವಣೆಗಳನ್ನು ಮಾಡ್ಬೋದು. ಈ ಥರದ ಕೆಲವೊಂದು ಹವಾಮಾನ ಬದಲಾವಣೆಯಲ್ಲಿ ನಾವು ನಮ್ಮ ಜಾನುವಾರುಗಳಿಗೆ ಹೆಚ್ಚು ತೊಂದರೆ ಆಗದಾಗೆ ನಮ್ಮ ಮಟ್ಟದಲ್ಲಿ ಎಷ್ಟು ಸಾಧ್ಯನೇ ಅಷ್ಟು ಮಾಡ್ಕೊಂಡು ನಮ್ಮ ಪಶುಸಂಗೋಪನೆಯನ್ನು ಯಶಸ್ವಿನ ಆಗಿ ನಾವು ನಡೆಸ್ಕೊಂಡು ಹೋಗ್ಬೋದು. ಈಗಾಗಲೇ ಮಾರುಕಟ್ಟೆಯಲ್ಲಿ ರೆಡ್ ಆಲ್ಗೆ ಅಂತ ಎಲ್ಲ ಬರ್ತಾ ಇದೆ, ಅದರ 80% ಇದನ್ನು ತಿನ್ನಿಸೋದ್ರಿಂದ ಯಾವುದು ನಮ್ಮ ಹಸುಗಳಿಂದ ಅಥವಾ ಪಶುಸಂಗೋಪನೆಯಿಂದ ಹವಾಮಾನ ಬದಲಾವಣೆ ಆಗೋದನ್ನು ಕಡಿಮೆ ಮಾಡ್ಬೋದು ಅಂತಲೂ ಸಹ ವಿಜ್ಞಾನಿಗಳು ಕಂಡಿಡ್ದಿದ್ದಾರೆ. ಈ ಒಂದು ವಿಷಯನ ಮಂಡಿಸೋದಕ್ಕೆ ಕಿಸಾನ್ ದಿವಸ 2025 ಸಲುವಾಗಿ ಅವಕಾಶ ಮಾಡಿಕೊಟ್ಟಂತ ನಾವು ಆಕಾಶವಾಣಿ ಹಾಸನ ಎಲ್ಲ ಸಿಬ್ಬಂದಿಗಳಿಗೂ ನಾನು ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಈ ಹವಾಮಾನ ಬದಲಾವಣೆ ಎನ್ನುವಂಥದ್ದು ಪಶುಪಾಲನೆಯ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥ ವಿಷಯವನ್ನು ನಾವು ಇವತ್ತಿನ ವಿಚಾರ ಸಂಕಿರಣಕ್ಕೆ ಯಾಕೆ ಆಯ್ಕೆ ಮಾಡಿಕೊಂಡ್ವಿ ಅಂತ ಹೇಳಿದರೆ, ಇವತ್ತು ಕೃಷಿಕರ ಕೈಯನ್ನು ಹಿಡಿದಿರತಕ್ಕಂಥದ್ದು ಪಶುಪಾಲನೆ ಮತ್ತು ಹೈನುಗಾರಿಕೆ, ಇದೇ ಅವರ ಕೈಯನ್ನು ಹಿಡಿದಿರತಕ್ಕಂಥದ್ದು. ಬರೀ ಕೃಷಿಯನ್ನು ಮಾಡ್ತೀನಿ, ರಾಗಿ ಭತ್ತ ತೆಂಗು ಅಡಿಕೆ ಬೆಳಿತೀನಿ ಅಂತ ಅಂದರೆ ಅವರು ನೆಮ್ಮದಿಯಾಗಿಲ್ಲ ಮತ್ತು ಪರಿಪೂರ್ಣರಾಗಿಲ್ಲ. ಅದರ ಜೊತೆಗೆ ಯಾರು ಹಸುಗಳನ್ನು ಕುರಿಯನ್ನು ಮೇಕೆಯನ್ನು ಹಂದಿಯನ್ನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೋ, ಮೀನು ಕೋಳಿ ಇವೆಲ್ಲವನ್ನು ಸಾಕಾಣಿಕೆ ಮಾಡ್ತಿದ್ದಾರೋ, ಅವರು ಇವತ್ತು ತುಂಬ ಚೆನ್ನಾಗಿ ಬದುಕ್ತಾ ಇರತಕ್ಕಂತಹ ಕೃಷಿಕರಾಗಿದ್ದಾರೆ. ನಮ್ಮ ಕೈ ಹಿಡಿದಿದ್ದ ಪಶುಪಾಲನೆ ಅನ್ನುವಂಥ ಮಾತುಗಳನ್ನು ತುಂಬ ಜನ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಪಶುಪಾಲನೆಯೂ ಕೂಡ ನಮಗೆ ಬಹಳ ಮುಖ್ಯವಾಗಿ ಬೇಕು ಅನ್ನುವಂತಹ ಕಾರಣದಿಂದಾಗಿ ಇವತ್ತು ನಾವು ಆ ವಿಷಯವನ್ನು ಆಯ್ಕೆಯನ್ನು ಮಾಡಿಕೊಂಡ್ವಿ. ಅನುಭವಿ ಕೃಷಿಕರು ಹೇಳ್ತಾ ಇದ್ರು, ಸುಭಾಷ್ ಅಂತ ಹೇಳಿ ಚಂದ್ರಾಯಪಟ್ಟಣ ತಾಲೂಕು ಅವರು. ನಾನು ಕಳೆದ 50 ಏನು ದುಡಿದ್ನ ಅದನ್ನೊಂದು 4 ನಾನು ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡುವ ಮೂಲಕ ದುಡಿಮೆಯನ್ನು ಮಾಡಿದ್ದೀನಿ. ಇದೇ ನನಗೆ ಬಹಳ ಮುಖ್ಯವಾದದ್ದು. ಅದ್ರ ಜೊತೆಗೆ ಇದನ್ನು ಮುಖ್ಯವಾಗಿ ಇಟ್ಕೊಂಡು ನಾನು ಕೃಷಿಯನ್ನು ಈಗ ಉಪಕಸಬ್ ಥರ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತುಗಳನ್ನು ಹೇಳಿದರು. ಆ ಕಾರಣಕ್ಕಾಗಿ ಈ ವಿಷಯವನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ. ನಿಜವಾಗಿಯೂ ಕೂಡ ಪಶುಪಾಲನೆಯ ಮೇಲೆ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಹೇಗೆ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಮನಮುಟ್ಟುವ ರೀತಿಯಲ್ಲಿ ಚೆನ್ನಾಗಿ ಬಹಳ ಚೆನ್ನಾಗಿ ನಮಗೆಲ್ಲರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ನಟರಾಜ್ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಲಕ್ಷಾಂತರ ಕೇಳುಗರು ಈ ಒಂದು ಕಾರ್ಯಕ್ರಮವನ್ನು ಆಲಿಸಿಕೊಳ್ತಾ ಇದ್ದಾರೆ. ಇದಿಷ್ಟು ಚೆನ್ನಾಗಿ ಆಗಲಿಕ್ಕೆ ಕಾರಣ ನೀವೆಲ್ಲರೂ ಕೂಡ, ನಿರೀಕ್ಷೆಗೂ ಮೀರಿದಂಥ ಸಹಕಾರವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲರ ಮೊಬೈಲ್ಗಳನ್ನು ಕೂಡ ಸ್ತಬ್ಧಗೊಳಿಸಿದ್ದೀರಿ, ಬಹಳ ನಿಶ್ಶಬ್ದರಾಗಿ ತಾವೆಲ್ಲರೂ ಕೂಡ ಆಲಿಸ್ತಾ ಇದ್ದೀರಿ. ಇದೀಗ ಸಕಲೇಶ್ಪುರ ತಾಲೂಕಿನ ಗೆಳೆಯರಾದಂತಹ ಐಗೂರು ಆನಂದ್ ಅವರು, ಪ್ರಗತಿಪರ ಬೆಳೆಗಾರರು, ಯಂತ್ರಗಳನ್ನು ಬಹಳ ಚೆನ್ನಾಗಿ ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಕೂಲಿ ಕೊಡ್ಲಿಕ್ಕೆ ಆಗೋದಿಲ್ಲ, ಜನ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ 1,000 ಎಕರೆ ಭತ್ತ ಬೆಳೆಯುವಂಥ ಪ್ರದೇಶವನ್ನು ಸಕಲೇಶ್ಪುರ ತಾಲೂಕಿನಲ್ಲಿ ಖಾಲಿ ಬಿಟ್ಟಿದ್ದಾರೆ. ಆದರೆ ಅವ್ರಿಗೆ ಇರ್ತಕ್ಕಂತ ಜಮೀನಿನ ಜೊತೆಗೆ ಬೇರೆ ಗದ್ದೆಗಳನ್ನ ಗುತ್ತಿಗೆ ಮಾಡ್ಕೊಂಡು ಅವ್ರ ಯಂತ್ರಗಳನ್ನ ಬಳಕೆ ಮಾಡ್ಕೊಂಡು ಭತ್ತವನ್ನ ಬೆಳೀತಾ ಇದ್ದಾರೆ. ಭತ್ತದ ಮೂಲಕ ಸಾಕಷ್ಟು ಆದಾಯವನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಹಾಸನ ಆಕಾಶವಾಣಿಯ ನಿರಂತರ ಕೇಳುಗರು ನಮ್ಮ ಎಲ್ಲ ಕೃಷಿ ಕಾರ್ಯಕ್ರಮಗಳನ್ನು ಕೂಡ ಪ್ರತಿ ದಿನವೂ ಕೂಡ ಆಲಿಸಿಕೊಳ್ತಾರೆ. ಮತ್ತೆ ಪ್ರಗತಿಪರ ಬೆಳೆಗಾರರನ್ನ ಕೃಷಿಕರನ್ನ ಪರಿಚಯ ಮಾಡಿ ಇಂಥವ್ರನ್ನ ಆಕಾಶವಾಣಿಗೆ ಸಂದರ್ಶನ ಮಾಡಿ ಸರ್ ಅಂತ ಹೇಳಿ ತುಂಬಾ ಜನರನ್ನ ಅವರು ಸಂದರ್ಶನವನ್ನು ಕೂಡ ಮಾಡಿಸಿದ್ದಾರೆ. ಆನಂದ್ ಅವರು ತಮ್ಮ ವಿಚಾರಗಳನ್ನ ಅಭಿಪ್ರಾಯಗಳನ್ನ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಸೀಮಿತವಾಗಿ ಹಂಚಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನಾನು ಆನಂದ್ ಅಂತ, ಸಕಲೇಶ್ಪುರ ತಾಲೂಕು ಐಗೂರು ಗ್ರಾಮದವನು. ಆಕಾಶವಾಣಿಲಿ ಪ್ರೋಗ್ರಾಮ್ ಕೇಳ್ತಾ ಇರ್ತೀವಿ, ಆದ್ರೆ ಆಕಾಶವಾಣಿಯಲ್ಲಿ ಇಲ್ಲದ ಏನೂ ಇಲ್ಲ ಅನ್ಸುತ್ತೆ. ನನ್ನ ಪ್ರಕಾರ ಹೇಳ್ಬೇಕಾದ್ರೆ ಬರ್ದಿಲ್ ಪ್ರೋಗ್ರಾಮ್ಗಳೇ ಇಲ್ಲ, ಪ್ರತಿಯೊಂದನು ಇದ್ ಮಾಡ್ತಾ ಇರ್ತಾರೆ. ಒಂದು ಆರೋಗ್ಯದ ಬಗ್ಗೆ ಇರ್ಬೋದು, ಕೃಷಿ ಬಗ್ಗೆ ಇರ್ಬೋದು, ಹೈನುಗಾರಿಕೆ ಬಗ್ಗೆ ಇರ್ಬೋದು, ಮತ್ತೆ ಅರಳಿಕಟ್ಟೆ ಅಂತ ವಿಶೇಷ ಪ್ರೋಗ್ರಾಮ್ ನ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಕೇಳ್ತಾ ಇದ್ರೆ ಅದು ಯಾಕಪ್ಪ ಅರ್ಧ ಗಂಟೆ ನಿಲ್ಲಿಸ್ತಾರೆ, ಒಂದ್ ಗಂಟೆನೇ ಎರಡು ಗಂಟೆನೇ ಇರಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಮೋನಾಕ್ಷಿ ಮೇಡಮ್, ಕೋರ ರವಿಶಂಕರ್ ಅವರು, ಮಧುಸೂದನ್ ಸರ್ ಅವರೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ವಿಶೇಷವಾಗಿ ಏನು ನಾನು ಕೃಷಿ ಏನ್ ಮಾಡ್ತಾ ಇಲ್ಲ, ಏನಿದೆ ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀನಿ. ಯಂತ್ರಗಳು ಈಗ ನಮ್ಮ ವಿಜ್ಞಾನಿಗಳು ಏನೇನು ಡೆವಲಪ್ ಮಾಡ್ಕೊಟ್ಟಿದ್ದಾರೆ ಅಗ್ರಿಕಲ್ಚರ್ ಏನೇನು ಬೇಕು ಅಂತ ಅದನ್ನ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ನಾನು 10 ಎಕರೆಯಿಂದ 11 ಎಕರೆ ಗದ್ದೆನ ಬರೀ 24-26 ಜನ ಕೆಲಸದೊಳಗೆ ಪೂರ್ತಿ ಬೀಜ ಬಿತ್ತೋದ್ರಿಂದ ಮನೆಗೆ ಭತ್ತ ಮತ್ತೆ ಹುಲ್ಲು ಬರೋ ಅಷ್ಟು ವ್ಯವಸ್ಥೆನ ನಾನು ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಮಿಷಿನ್ ಅಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಕೆಲಸ ನನಗೆ ಜಾಸ್ತಿ ಅನಿಸ್ತಾ ಇದೆ, ಸ್ಪ್ರೇಗೆ ನಾನು ಈ ಸಲ ಡ್ರೋನ್ ತಗೊಳಕ್ಕೆ ಅಂತ ಹೋಗಿದ್ದೆ, ಆಗಿಲ್ಲ ಈ ವರ್ಷ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಕೃಷಿಯಲ್ಲಿ ಮತ್ತೆ ನಮ್ಮ ವಿಜ್ಞಾನಿಗಳ ಕೊಡುಗೆ ತುಂಬಾ ಇದೆ, ಅದರಲ್ಲೂ ನಮ್ಮ ಕನ್ಲಿ ಇರ್ಬೋದು, ನಮ್ಮ ಕೃಷಿ ಕಾಲೇಜ್ ಇರ್ಬೋದು, ಜೊತೆಗೆ ವಿಜಯ ಅಂಗಡಿ ಅವರು. ವಿಶೇಷವಾಗಿ ವಿಜಯ ಅಂಗಡಿ ಅವರಿಗೆ ಮಾತ್ರ ನಾನು ಧನ್ಯವಾದ ಹೇಳಲೇಬೇಕು. ಅವ್ರನ್ನ ಎಲ್ಲೇ ಹೋಗಿ ಕೇಳಿ, ರಾಜ್ಯದ ಯಾವ ಮೂಲೆಯಿಂದಲೂ ಅವ್ರಿಗೆ ಅಭಿಮಾನಿಗಳು ಮ್ಯಾಟರ್ನ ರೀಚ್ ಮಾಡ್ತಾರೆ ಅಲ್ಲಿವರೆಗೆ. ಮೊನ್ನೆ ಎಲ್ಲ ನೋಡ್ತಾ ಇದ್ದೆ, ಮಡಿಕೇರಿಯಲ್ಲಿ ವಿಜಯ ಅಂಗಡಿ ಅವರು ಇದ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಏನೋ ಬಂದಿತ್ತು. ಔಷಧೀಯ ಸಸ್ಯಗಳು ಈ ತರ ಒಂದು ಕಾನ್ಸೆಪ್ಟ್ ನ ಆಕಾಶವಾಣಿಯಿಂದ ರೀಚ್ ಮಾಡಬಹುದಾ ಅನ್ನೋದನ್ನ ಇದ್ ಮಾಡಿದ್ದಾರೆ. ನಮ್ಮ ಹಾಸನ ಆಕಾಶವಾಣಿ ಈ ತಂಡ ಎಲ್ರಿಗೂ ಇಡೀ ದೇಶಾದ್ಯಂತ ಈ ತರ ವಿಚಾರಗಳನ್ನ ತಲುಪಲಿ, ಒಳ್ಳೊಳ್ಳೆ ಪ್ರಗತಿಪರನ ಪರಿಚಯಿಸಲಿ, ಸೈಂಟಿಸ್ಟ್ ಗಳಿಂದ ಒಳ್ಳೊಳ್ಳೆ ಮಾಹಿತಿಗಳನ್ನ ರೈತರಿಗೆ ತಲುಪಲಿ. ವಿಶೇಷವಾಗಿ ನಮ್ಮ ಅಂಕರಳ್ಳಿ ಧರ್ಮರಾಜ್ ಅಂತೇಳಿ, ಅವರೇನು ವಿಯೆಟ್ನಾಮ್ ಅಲ್ಲಿ ಏನಿರುತ್ತೆ ಅದೇ ಇಲ್ಲೇ ನೋಡ್ಬಿಡ್ಬೋದು. ನೀವು ಬ್ರೆಜಿಲ್ಗೆ ಹೋಗೋದು ಬೇಡ, ಎಲ್ಲಿಗೆ ಹೋಗೋದು ಬೇಡ, ಧರ್ಮಣ್ಣ ಮನೆಗೆ ಹೋದ್ರೆ ಅವ್ರ ತೋಟಕ್ಕೆ ಹೋದ್ರೆ ಇಲ್ಲ ಮನೆ ಹತ್ರ ಹೋದ್ರೆ ಸಾಕು, ಬರೀ ಡ್ರೈಯರ್ ಅವಯು ನೋಡಿದ್ರು ಸಾಕು ನಿಮಗೆ ಅರ್ಥ ಆಗುತ್ತೆ. ಇಂತಿಂಥ ಗಣ್ಯ ವ್ಯಕ್ತಿಗಳನ್ನ ಪರಿಚಯ ಮಾಡ್ತಿರೋದು ನಮ್ಮ ಜಿಲ್ಲೆಯ ಜನರ ಹೆಮ್ಮೆ. ಇದು ನಮ್ಮ ಆಕಾಶವಾಣಿ, ಇಷ್ಟು ಮಾತಾಡೋ ಅವಕಾಶ ಕೊಟ್ಟಂತ ಎಲ್ರಿಗೂ ಹೊಂದಿಸ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು ಆನಂದ್ ಅವ್ರಿಗೆ. ನಮ್ಮ ನಿರಂತರವಾದಂತಹ ಕೇಳುಗರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಇದುವರೆಗೆ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ಹವಾಮಾನ ಬದಲಾವಣೆ ಮತ್ತು ಕೃಷಿ ವಿಚಾರ ಸಂಕಿರಣದ ಆಯ್ದ ಎರಡನೆಯ ಭಾಗವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್, ಸಂಕಲನ ಗೌರಾ ರವಿಶಂಕರ್ ಮತ್ತು ಶಮಿತಾ ಜೈನ್. ಹೂವಿನವರು, ಕ್ಯಾಟರಿಂಗ್ ನವರು, ಬ್ಯಾಂಡ್ ನವರು, ತಗೊಳ್ಳೋಣ. ಎಲ್ಲಾ ಹೋಗುತ್ತಪ್ಪ, ಸ್ವಲ್ಪ ಆಚೆಚಾದ್ರೂ ಹಣ ಹೋಗುತ್ತೆ. ಅರೆ, ಬ್ಯಾಂಕ್ ಸಂಭಳಿಸುತ್ತೆ. ಹೇಗೆ? ನಾನು ಪಾಸಿಟಿವ್ ಪೇ ಸಿಸ್ಟಮ್ ನಲ್ಲಿ ರಿಜಿಸ್ಟರ್ ಆಗಿದ್ದೀನಿ. ಬ್ಯಾಂಕ್ ಗೆ ಚೆಕ್ಸ್ ಮತ್ತು ಬೆನಿಫಿಷಿಯರೀಸ್ ನ ಮಾಹಿತಿ ಕೊಟ್ಟಿದ್ದೀನಿ. ಬ್ಯಾಂಕ್ ಚೆಕ್ ಮಾಡುತ್ತೆ, ಪರಿಶೀಲಿಸುತ್ತೆ, ಡೀಟೇಲ್ಸ್ ಮ್ಯಾಚ್ ಆಗದಿದ್ರೆ ಕ್ಲಿಯರೆನ್ಸ್ ಆಗಲ್ಲ. ಹೌದಾ? ನನ್ಗೆ ಕೊಡಿ. ಫೋಟೋದವರು, ಲೈಟ್ನವರು, ಮಂಟಪದವರು, ಆರ್ಬಿ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದ್ದಾರೆ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕ್ಕೂ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕ್ಕೂ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ, ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ಇದೇ 26ರಂದು ಬುಧವಾರ ಬೆಳಗ್ಗೆ 6 ಗಂಟೆಯಿಂದ ಬೇಲೂರು ತಾಲೂಕು ಬಿರಣಗೋಡು ಗೆಂಡಿಹಳ್ಳಿಯ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ ಮಹಾಶಿವರಾತ್ರಿಯಂದು ರುದ್ರಾಭಿಷೇಕ ರುದ್ರಹೋಮ ನಡೆಯಲಿದೆ. 11 ಗಂಟೆಗೆ ಮಹಾಮಂಗಳಾರತಿ, 1 ಗಂಟೆಗೆ ಅನ್ನಸಂತರ್ಪಣೆ ಇರುತ್ತದೆ. ಭಕ್ತಾದಿಗಳು ಭಾಗವಹಿಸಬೇಕಾಗಿ ಕೋರಲಾಗಿದೆ. ವಿಜಯ ಕರ್ನಾಟಕದ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ 25ರಂದು ಬೆಳಗ್ಗೆ ಹಳೆಬಿಡಿನ ಪುಷ್ಪಗಿರಿ ಮಹಾಸಂಸ್ಥಾನ ಮಠದಲ್ಲಿ. ಸರ್ವರಿಗೂ ಸ್ವಾಗತ. ಆಕಾಶವಾಣಿ ಹಾಸನ, ಇದು ಹಾಸನ ಆಕಾಶವಾಣಿಯ ಭಕ್ತಿವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮಹಾಗಣಪತಿ ದೇವಾಲಯ ಸಮಿತಿ, ಆಲ್ದೂರು. ಕೇಳುಗರೆ, ಚಿಕ್ಕಮಗಳೂರು ಜಿಲ್ಲೆ ಆಲ್ದೂರಿನಲ್ಲಿ ಇದೇ 21-25 ಶ್ರೀ ಮಹಾಗಣಪತಿ ನೂತನ ದೇವಾಲಯದ ಪುನರ್ ಪ್ರತಿಷ್ಠಾಪನೆ, ಲೋಕಾರ್ಪಣೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತವೆ. 24 ಸೋಮವಾರ ಬೆಳಗ್ಗೆ 7 ಶ್ರೀ ಮಹಾಗಣಪತಿಯವರಿಗೆ ಪಂಚಾಮೃತ ಅಭಿಷೇಕ ಇರಲಿದೆ. 25 ಮಂಗಳವಾರ ಬೆಳಗ್ಗೆ 11 ಶ್ರೀ ಮಹಾಗಣಪತಿ ದೇವಾಲಯದ ಲೋಕಾರ್ಪಣೆ ಮತ್ತು ಧಾರ್ಮಿಕ ಮಹಾಸಭೆಯು ನಡೆಯಲಿದೆ. ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ಶ್ರೀ ಬಸವನಾಗಿ ದೇವಶರಣರು ಆಗಮಿಸಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತವೆ. ವಿವರ ಹೀಗಿದೆ. 23 ಭಾನುವಾರ ಸಂಜೆ ZTV ಸರಿಗಮಪ ಖ್ಯಾತಿಯ ಸಾಧ್ವಿನಿ ಕೊಪ್ಪ ತಂಡದಿಂದ ಭಕ್ತಿ ಭಾವ ಸಂಗಮವು ಏರ್ಪಾಡಾಗಿದೆ. 24 ಸೋಮವಾರ ಸಂಜೆ 7 ರಾತ್ರಿ 10 ಶ್ರೀ ರಾಘವೇಂದ್ರ ಮಯ್ಯ ಯಕ್ಷ ಬಳಗ ಹಾಲಾಡಿ ಕುಂದಾಪುರ ಇವರಿಂದ ಯಕ್ಷಗಾನ ಪ್ರದರ್ಶನವು ನಡೆಯಲಿದೆ. 25 ಮಂಗಳವಾರ ಸಂಜೆ 6 ವಿದುಷಿ ಸುನೀತಾ ನವೀನ್ ಗೌಡ ನಾಟ್ಯ ವೈಭವ ನೃತ್ಯ ಅಕಾಡೆಮಿ ಶೃಂಗೇರಿ ಈ ತಂಡದಿಂದ ನೃತ್ಯ ವೈಭವ ಕಾರ್ಯಕ್ರಮವು ಇರುತ್ತದೆ. ಗಮನಿಸಿ, ಆಲ್ದೂರಿನಲ್ಲಿ ಇದೇ 21-25 ಶ್ರೀ ಮಹಾಗಣಪತಿ ನೂತನ ದೇವಾಲಯದ ಪುನರ್ ಪ್ರತಿಷ್ಠಾಪನೆ, ಲೋಕಾರ್ಪಣೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಿರುವ ಹಿನ್ನೆಲೆಯಲ್ಲಿ ಸದ್ಭಕ್ತರು ಸದರಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕಾಗಿ ಶ್ರೀ ಮಹಾಗಣಪತಿ ದೇವಸ್ಥಾನ ಸಮಿತಿ ಕೋರಿಕೊಂಡಿದೆ. ಇದು ಹಾಸನ.